ತಕ್ಷಣ ಪರಿಹಾರ ಪಡೆಯಿರಿ. ಹಳೆಯ ವಿಧಾನ ಎಷ್ಟು ದಿನ ಅನುಸರಿಸ್ತೀರಾ? ಡಿಜಿಟಲ್ ಪೇಮೆಂಟ್ ತುಂಬಾ ಸುಲಭ. ಇದನ್ನ ನೋಡಿ, ಚಿಟಿಕೆಯಲ್ಲಿ ಪೇಮೆಂಟ್ ಮಾಡಿ. ಪರ್ಸ್ ಹುಡುಕ್ತಿದ್ದೀರಾ? ಡಿಜಿಟಲ್ ಪೇಮೆಂಟ್ ನಿಮ್ಮದಾಗಿಸಿ, ಎಲ್ಲಿಯೂ ಯಾವಾಗ್ಲೂ ಮತ್ತು ಸುರಕ್ಷಿತ ಕೂಡ. ನಾನು ಇವರಿಗೆ ಡಿಜಿಟಲ್ ಪೇಮೆಂಟ್ ಮಾಡಲು ಕಲಿಸಿದೆ. ನೀವು RBI ಹೇಳುತ್ತೆ, ಈ ಡಿಜಿಟಲ್ ಪೇಮೆಂಟ್ ನಿಮ್ಮದಾಗಿಸಿರಿ, ಎಲ್ಲರಿಗೂ ಕಲಿಸಿರಿ. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಚನ್ನಗಿರಿ ತಾಲೂಕು ಭೀಮನೆರೆ ಗ್ರಾಮದ ಪ್ರಗತಿಪರ ಕೃಷಿಕರಾದ ಬಿವಿ ಪರಮೇಶ್ವರಗೌಡ ಅವರೊಂದಿಗಿನ ಸಂದರ್ಶನ ಬಿತ್ತರವಾಗಲಿದೆ. ಖಾಸಗಿ ಆರೋಗ್ಯ ಸಂಸ್ಥೆಗಳೇ ಗಮನಿಸಿ, ಕೆಪಿಎಂಇ ಕಾಯ್ದೆ ಬಗ್ಗೆ ತಿಳಿಯಿರಿ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರವನ್ನು ಫಲಕಗಳಲ್ಲಿ ಮತ್ತು ಜಾಲತಾಣಗಳಲ್ಲಿ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಯಾವುದೇ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಯಾವುದೇ ಲೋಪ ಕಂಡು ಬಂದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಹೌದು ಸರ್. ಏನೇ ಅನ್ನು ಮರಯ್ಯ, ನಿನ್ನ ಅಂಗಡಿಯಲ್ಲಿ ತಗೊಂಡ ಎಲ್ಲಾ ಬಟ್ಟೆಗಳು ಬಹಳ ಬಹಳ ಒಳ್ಳೆ ಗುಣಮಟ್ಟದವು. ಹೌದಾ ಸರ್? ಆದ್ರೆ ಈ ಕಡೆ ಜನ ಬರೋದು ಸ್ವಲ್ಪ ಕಡಿಮೆ ಕಾಣಿಸುತ್ತಲ್ಲ, ನೀವು ಹೆಚ್ಚಾಗಿ ಪ್ರಚಾರ ಮಾಡಿಲ್ಲೇನೋ? ಹೌದು ಸರ್. ಒಂದ್ ಕೆಲಸ ಮಾಡಿ, ಆಕಾಶವಾಣಿಯಲ್ಲಿ 200 ರೂಪಾಯಿ ಕೊಟ್ಟರು ಕೂಡ ಪ್ರಚಾರ ಮಾಡ್ತಾರೆ, ಗೊತ್ತಾ? ಓಹೋ, ಹೌದಾ ಸರ್? ಹೌದಪ್ಪ ಹೌದು. ಇಲ್ಲೇ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ ಭೇಟಿ ಕೊಡು, ಕಡಿಮೆ ಖರ್ಚಿನಲ್ಲಿ ಪ್ರಚಾರ ಮಾಡು. ಓಹೋ, ಹೌದಾ ಸರ್? ರೈತ ಬಾಂಧವರೇ, ಈಗ ಕೇಳಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಚನ್ನಗಿರಿ ತಾಲೂಕು ಭೀಮನೆರೆ ಗ್ರಾಮದ ಪ್ರಗತಿಪರ ಕೃಷಿಕರಾದ ಬಿವಿ ಪರಮೇಶ್ವರಗೌಡ ಅವರೊಂದಿಗಿನ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚನ್ನಗಿರಿ ತಾಲೂಕು ಭೀಮನೆರೆ ಗ್ರಾಮದ ಪ್ರಗತಿಪರ ಕೃಷಿಕರಾದ ಬಿವಿ ಪರಮೇಶ್ವರಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಿರಿಧಾನ್ಯ ಕೃಷಿಯ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಳ್ಳಿಕ್ ಬಂದಿದ್ದಾರೆ. ಪರಮೇಶ್ವರ್ ಗೌಡ ಅವರೇ, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಪರಮೇಶ್ವರ್ ಗೌಡ ಅವರೇ, ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ? ನಾವು ಸುಮಾರು 15 ವರ್ಷದಿಂದಲೂ ಕೃಷಿ ಇದರಲ್ಲಿ ಅನುಭವ ಇದೆ. ವ್ಯವಸಾಯ ಮಾಡ್ಕೊಂತಲೇ ಬಂದಿದ್ದೀವಿ. ಮೊದಲಿನಲ್ಲಿ ಎತ್ತಿನ ಬೇಸಾಯದಲ್ಲಿ ಬೇಸಾಯ ಮಾಡ್ತಾ ಇದ್ವಿ. ಇತ್ತೀಚೆಗೆ ಟ್ರ್ಯಾಕ್ಟರಿಯನ್ನು ತಗೊಂಡುಕೊಳ್ಳೋದ್ರ ಮೂಲಕವಾಗಿ ಟ್ರ್ಯಾಕ್ಟರಿ ಬೇಸಾಯದ ಮೂಲಕನೇ ವ್ಯವಸಾಯ ಮಾಡ್ಕೊಂತ ಬಂದಿದ್ದೀವಿ. ಯಾಕೆ ಕೃಷಿ ಬದುಕಿ ಬರ್ಬೇಕು ಅನಿಸ್ತು ನಿಮಗೆ? ಆಕ್ಚುಲಿ ನಂದು BA BEd ನಾನು ಓದಿರೋದು. ಆದರೆ ನಾವು ಒಂದು ಆ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂದರೆ, ಶಾಲೆಗೆ ಹಣವನ್ನು ಕಟ್ಟಿ ನಾವು ಶಾಲೆ ಓದೋ ಬದಲು ನಾವೇ ಸ್ವತಃ ನಮ್ಮ ಇರೋ ಜಮೀನಿನಲ್ಲಿ ವ್ಯವಸಾಯ ಮಾಡಿದರೆ ಯಾಕೆ ಅಭಿವೃದ್ಧಿ ಹೊಂದಬಾರ್ದು? ನನ್ನ ಅನುಭವದ ಪ್ರಕಾರವಾಗಿ ವಿದ್ಯಾವಂತರಾಗಿ ಈ ಅನುಭವದಲ್ಲಿ ಹಂಚ್ಕೊಳ್ಬೇಕನ್ನೋ ಉದ್ದೇಶದಿಂದಲೇ ನಾನು ಕೃಷಿಗೆ ಬರೋಕ್ಕೆ ಪ್ರಪ್ರಥಮವಾಗಿ ಪ್ರಯತ್ನ ಪಟ್ಟಿದ್ದು. ಈ ಕೃಷಿ ಬದುಕು ಲಾಭದಾಯಕ ಅನಿಸುತ್ತ? ಖಂಡಿತ ಲಾಭದಾಯಕ. ಶ್ರಮಪಟ್ಟು ಯಾರು ಮಾಡ್ತಾರೋ ಅವರಿಗೆ ಲಾಭದಾಯಕನೇ. ನಾನು ಕೃಷಿ ಜೊತೆಗೆ ಆಕ್ಚುಲಿ ನಾನು ಈಗ 4 ಆಕಳನ್ನು ಕಟ್ಕೊಂಡಿದ್ದೀನಿ. ಪ್ರತಿ ಒಂದು ಹೊತ್ತಿಗೆ 25 ಲೀಟ್ರು ಹಾಲಾಗ್ತಾ ಇದ್ದೀನಿ. ನಾವು ಯಾವುದೇ ಹಸುಗಳನ್ನು ಹೊರಗಡೆಯಿಂದ ಖರೀದಿ ಮಾಡಿಲ್ಲ. ನನ್ನ ಮನೆಯಲ್ಲೇ ಹುಟ್ಟಿದ್ದೇವೆ. ಫಸ್ಟ್ ಒಂದಿತ್ತು, 2 ಆದವು, ಈಗ 4 ಆದವು. ಅದರಲ್ಲೂ ಸಹಿತ ನನಗೆ ಹೆಚ್ಚುವರಿ ಆಗುತ್ತೆ ಅಂತೇಳಿ 2 ಆಕಳನ್ನು ಮಾರಾಟ ಮಾಡಕ್ಕೆ ಕೊಟ್ಟಿದ್ದೀನಿ. ಜಮೀನು ಎಷ್ಟು ಎಕರೆ ಇದೆ ನಿಮ್ದು? ಸರ್, ನನ್ನ ಸ್ವಂತ ಜಮೀನು ಇರ್ತಿರೋದು ಖಂಡಿತ 3 ಎಕರೆ ಜಮೀನು ಇರೋದು. ಆದರೆ ನಾನು ನಮ್ಮ ಸಂಬಂಧಿಕರದ ಒಂದು 10 ಎಕರೆ ಜಮೀನನ್ನು ಲಾವಣಿ ರೂಪದಲ್ಲಿ ಹುಡ್ಕೊಂತ ಬರ್ತಾ ಇದ್ದೀನಿ. ಆಕ್ಚುಲಿ ನಾನು ಸುಮಾರು ಮುಂಚೆ ಮೆಕ್ಕೆಜೋಳ ಹಾಕ್ತಿದ್ದೆ. ಇತ್ತೀಚೆಗೆ ಐತಲ್ಲ, ಅದು ಸಿಕ್ಕಾಪಟ್ಟೆ ಖರ್ಚು ಅನ್ನೋ ಉದ್ದೇಶದಿಂದ ಗೊಬ್ಬರ, ಕಳೆನಾಶಕ, ಔಷಧಿ ಇವನ್ನೆಲ್ಲ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಈಗ ಸುಮಾರು 8 ವರ್ಷದಿಂದ ಹಿಡಿದು ನಾನು ಸಿರಿಧಾನ್ಯಗಳಿಗೆ ಓಲೈಕೆ ಮಾಡಿದ್ದೀನಿ. ಅದ್ರ ಜೊತೆಗೆ ಒಂದೇ ಬೆಳೆ ಬೆಳೆಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಸೋಯಾಬೀನ್ ಸಹಿತ ನಾನು ಬೆಳೀತಾ ಇದ್ದೀನಿ, ತರಕಾರಿನೂ ಸಹ ಬೆಳೀತಾ ಇದ್ದೀನಿ. ಅಂದರೆ ನಾವು ದೊಡ್ಡ ಮಾರ್ಕೆಟ್ಗೆ ಹೋಗ್ಲಿದ್ರು ಸಹ ಸಂತೆಗಿಟ್ಟು ಸೊಪ್ಪು ಸಹಿತ ನಾನು ಬೆಳೆದು ಮಾರಾಟ ಮಾಡಿರೋ ರೈತ. ಇಂಥ ಕೆಲಸ ಮಾಡಬಾರ್ದು ಅನ್ನೋದೇನು ನನ್ನ ಮನಸ್ಸಿನಾಗೇನಿಲ್ಲ. ಹಂಗಾಗಿ ಸೊಪ್ಪು ಸಹಿತ ನಾನು ಮಾರಾಟ ಮಾಡಿದ್ದೀನಿ, ಸಂತೆಗೆ ಹೋಗಿದ್ದೀನಿ, ಮಾರಾಟ ಮಾಡಿದ್ದೀನಿ. ಆ ಸಿರಿ ಸಿರಿಧಾನ್ಯ ಫಸ್ಟ್ ಓಲೈಕೆ ಕಾರಣ ಏನಪ್ಪ ಅಂದರೆ ಈ ಒಂದು ಈ ಸಿರಿಧಾನ್ಯಗಳಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳ ಒಂದು ಹಗರ ಅಂದ್ರೆ ತಪ್ಪಲಾಗದು. ಮೊದಲು ಕೇವಲ ಬಡವರು ಮಾತ್ರ ಊಟ ಮಾಡ್ತಾ ಇದ್ರು, ರಾಗಿ ಆತು ನವಣೆ ಆತು ಇವನ್ನ. ಇವತ್ತು ಶ್ರೀಮಂತರ ಆಹಾರ ವಸ್ತುಗಳಾಗಿದ್ದಾವೆ. ಯಾಕಪ್ಪ ಅಂದ್ರೆ ಎಲ್ಲರೂ ಕಾಯಿಲೆಯಿಂದ ಸಾಕ್ತಾ ಬಿ ಪಿ ಶುಗರು ಇವು. ಈ ಸಿರಿಧಾನ್ಯಗಳನ್ನು ಊಟ ಮಾಡಿದ್ರೆ ಅವರು ಗುಳಿಗೆ ನುಂಗೋ ಅವಶ್ಯಕತೆ ಇಲ್ಲ, ಆಸ್ಪತ್ರೆ ನೋಡೋ ಅವಶ್ಯಕತೆನೇ ಇಲ್ಲ. ಪ್ರಥಮವಾಗಿ ಇದು ನಮ್ಮ ಆರೋಗ್ಯ ದೃಷ್ಟಿಯಿಂದ ನಾವು ನಮ್ಮ ಯಾರು ಡಾಕ್ಟರ್ ಖಾದರ್ ಸಾಹೇಬರ ಒಂದು ಫಂಕ್ಷನ್ನಲ್ಲಿ ಹೋದಾಗ ಅವರ ಒಂದು ಓಲೈಕೆಯಿಂದ, ಅವರ ಒಂದು ಪ್ರೋತ್ಸಾಹದಿಂದ, ನಮ್ಮ ಕೃಷಿ ಇಲಾಖೆಯ ಪ್ರೋತ್ಸಾಹದಿಂದ ಮತ್ತು ನಮ್ಮ ಕೃಷಿ ವಿಸ್ತರಣಾಧಿಕಾರಿ ಕತ್ಲಗೆರೆ ಫಾರಂನವರಿಂದ ನಾವು ಇದಕ್ಕೆ ಚೇಂಜ್ ಆಗಕ್ಕೆ ಕಾರಣ ಅದು ಅವರ ಪ್ರೋತ್ಸಾಹ. ಈ ನಮಗೆ ಸಾಧ್ಯವಾಯಿತು. ಅಲ್ಲಿಂದ ಅವೇ ಕೊಟ್ಟ ಬೀಜಗಳನ್ನೇ ನಾವು ಮರುಕಳಿಸಿ ಬೀಜವನ್ನು ಮಾಡಿಕೊಂತ ಸಿರಿಧಾನ್ಯದಲ್ಲಿ ನಾವು ಅತಿ ಹೆಚ್ಚಿಗೆ ಕೊರಲೆ ಮತ್ತು ಊದಲ ಮತ್ತು ನವಣೆ ಈ ಮೂರು ಧಾನ್ಯಗಳನ್ನು ಮಾತ್ರ ನಾವು ಬೆಳೀತಾ ಇದ್ದೀವಿ. ನಾನು ಕೊರಲೆ ಮಾತ್ರ ಎಕರೆಗೆ 10 ಕ್ವಿಂಟಲ್ರಿಂದ 12 ಕ್ವಿಂಟಲ್ವರೆಗೂ ಬೆಳೆದ್ದೀನಿ. ಊದಲನ್ನು ಸಹಿತ ಎಕರೆಗೆ 10 ಕ್ವಿಂಟಲ್ ಬೆಳೆದ್ದೀವಿ. ಮಾರ್ಕೆಟ್ ರೇಟ್ನಲ್ಲಿ 1,200 ರೂಪಾಯಿ ಮಾತ್ರ ಒಂದು ವರ್ಷದಲ್ಲಿ ಮಾತ್ರ ನಮಗೆ ಕಡಿಮೆ ಆಯಿತು ಹೊರತು ನಾವು 10,500 ರೂಪಾಯಿ ಕ್ವಿಂಟಲ್ವರೆಗೂ ಸಹಿತ ಕೊಟ್ಟಿದ್ದೀವಿ. ಮತ್ತು ಲಾಭದಾಯಕ ಅಲ್ಲ ಅಂತ ಯಾಕೆ ಹೇಳಬೇಕು? ಅದರಿಂದ ನಾವು ಮೆಕ್ಕೆಜೋಳನ ಖರ್ಚಿಗೆ ಹೋಲಿಕೆ ಮಾಡಿದಾಗ ನಾವು ಸಿರಿಧಾನ್ಯಕ್ಕೆ ಹೋಲಿಕೆ ಮಾಡೋದು ಸಿರಿಧಾನ್ಯ ಬೆಳೆಯೋದು ಭಾಳ ಉತ್ತಮ ಇವತ್ತಿನ. ಆಮೇಲೆ ಕಡಿಮೆ ಮಳೆ ಆದರೂ ಸಹಿತ ಆಗುತ್ತೆ, ಜಾಸ್ತಿ ಮಳೆ ಆದ್ರೂ ಅದಕ್ಕೆ ನಿಭಾಯಿಸತಕ್ಕಂಥ ಶಕ್ತಿ ಐತಿ. ಮೆಕ್ಕೆಜೋಳ ಕೇವಲ 1 ತಿಂಗಳು ಮಳೆ ಹೋದರೆ ನಮ್ಮ ಇಡೀ ವರ್ಷದ ಆದಾಯನೂ ಸಹ ಬರ್ನಾಗಿ ಹೋಗುತ್ತೆ. ಅದರಿಂದ ನಾವು ಯಾಕೆ ಅದಕ್ಕೆ ಬೆನ್ನತ್ತಬೇಕು? ಖಂಡಿತ ಐತಲ್ಲ, ಅದು ಲಾಭಕ್ಕಿಂತ ನಷ್ಟನೇ ಆಗುತ್ತೆ. ಇದು ನಷ್ಟ ಅಂತೂ ಖರ್ಚಂತೂ ಕಡಿಮೆ ಆಗುತ್ತೆ. ಅದರಿಂದ ನಾವು ದಯವಿಟ್ಟು ಹೇಳ್ತೀನಿ, ನನ್ನ ಅನುಭವದ ಪ್ರಕಾರ ಸಿರಿಧಾನ್ಯಗಳು ಕಡಿಮೆ ಖರ್ಚಿನಲ್ಲಿ ಅತಿ ಹೆಚ್ಚು ಲಾಭವನ್ನು ಪಡ್ಕೊಳಕಾಗತ್ತೆ. ಆಮೇಲೆ ನಮ್ಮ ಪಶುಗಳಿಗೈತಲ್ಲ ಅತಿ ಮುಖ್ಯವಾದ ಹುಲ್ಲು ಮೇಸಕ್ಕೆ ಬಹಳ ಪೋಷಕಾಂಶಗಳಿರ್ತಕ್ಕಂಥ ಹುಲ್ಲು. ಅದರಿಂದ ಈ ಹಸುಗಳಿಗೂ ಸಹಿತ ನಾವು ಹೊರಗಡೆಗೆ ಕೊಳ್ಳೋದು ತಪ್ಪತ್ತೆ, ಮೇವನು ಸಹಿತ ಆಗುತ್ತೆ. ಇದ್ರ ಎರಡು ದೃಷ್ಟಿಯಿಂದಲೂ ಒಳ್ಳೆಯದು. ಈಗ ಈ ಸಿರಿಧಾನ್ಯ ಬೆಳೆದಂತ ಎಷ್ಟಂತೆಲ್ಲ ಅನುಕೂಲ ಐತೆ ಅಂತ ಹೇಳ್ತೀರಾ. ಇತ್ತೀಚೆಗೆ ನಮ್ಮ ಕೃಷಿಕರು ಈ ಸಿರಿಧಾನ್ಯ ಏನಂತ ಲಾಭದಾಯಕ ಅಲ್ಲ, ಅದಕ್ಕೇನು ಒಳ್ಳೆ ರೇಟ್ ಇಲ್ಲ ಅಂತ ಅಂದ್ಬಿಟ್ಟು ಸಿರಿಧಾನ್ಯಗಳ ಬೆಳೆಯೋದನ್ನೇ ತುಂಬ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಅಂಥದ್ರಲ್ಲಿ ನೀವು ಸಿರಿಧಾನ್ಯ ಬೆಳೀತಾ ಇದ್ದೀರಾ, ಈ ಸಿರಿಧಾನ್ಯ ಬೆಳೆದ್ರಿಂದ ಕೃಷಿಕರು ಲಾಭ ಕಾಣ್ಬೋದು ಅಂತೀರಾ? ಖಂಡಿತ ಕಾಣ್ಬೋದು. ಯಾಕೆ ಹೇಳ್ತೀನಪ್ಪ ಅಂದರೆ ಖರ್ಚೇ ಕಡಿಮೆ ಇದರಲ್ಲಿ. ಖರ್ಚು ಕಡಿಮೆ ಇರೋದ್ರಿಂದ ನಾವು ಲಾಭ ಆಗುತ್ತೆ. ಈಗ ಒಂದು ಪಾಕೆಟ್ ಮೆಕ್ಕೆಜೋಳದ ಬೀಜ ಖರೀದಿ ಮಾಡ್ಬೇಕಪ್ಪ ಅಂದರೆ 1,200 ರೂಪಾಯಿಯಿಂದ 2,000 ರೂಪಾಯಿವರೆಗೆ ಇದೆ. ಇದು ಕೇವಲ 60-70 ರೂಪಾಯಿ ಒಂದು ಕೆ ಜಿ ಬೀಜ. 3 ಕೆ ಜಿ ಬೀಜ ಆದರೆ 1 ಎಕರೆಗೆ ಬಿತ್ತೀವಿ, ಕನಿಷ್ಠ ಅಂದ್ರೂ 6-7 ಕ್ವಿಂಟಲ್ ಬರುತ್ತೆ. ಕೆಟ್ಟ ಆದ್ರೂ ಸಹಿತ ನಾವು ಕರೆಕ್ಟಾಗಿ ಮಾಡಿದರೆ ಕಡಿಮೆ ಮಳೆಗಾಲದಾಗ ಬರುತ್ತೆ, ಕಡಿಮೆ ನೀರು ಬೇಕಾಗುತ್ತೆ, ಮೇವು ಸಹಿತ ಉಪಯೋಗ ಆಗುತ್ತೆ. ಅದರಿಂದ ಅವೆರಡಕ್ಕೂ ಟ್ಯಾಲಿ ಮಾಡಿದಾಗ ಮೆಕ್ಕೆಜೋಳ ನೀನು ಎಕರೆಗೆ 25 ಕ್ವಿಂಟಲ್ ಬೆಳೆದ್ರೂ ಸಹಿತ ಅಲ್ಲ, ಇವತ್ತಿನ ಬಜಾರದ ಧಾರಣೆ 2,000 ರೂಪಾಯಿ ಕ್ವಿಂಟಲ್ ಸಿಕ್ಕರೆ ಎಷ್ಟಾಯ್ತು? 40,000 ರೂಪಾಯಿ ಆಯಿತು. 40,000 ರೂಪಾಯಿ ಇಲ್ಲಿ ಖರ್ಚು ಕಡಿಮೆ. ನೀ 40,000 ರೂಪಾಯಿ ದುಡ್ಡು ಬೆಳಿಬೇಕಾದ್ರೆ 25,000 ರೂಪಾಯಿ ಖರ್ಚು ಮಾಡಿರ್ತೀಯ. ಯಾಕಪ್ಪ ಅಂದರೆ ಅದನ್ನ 1,700 ರೂಪಾಯಿ ಲಾಡಿಸ್ ಒಂದು ಲೀಟ್ರ್ ಒಂದು ಎಕರೆಗೆ ಹೊಡಿಯೋಕ್ಕೆ ಲಾಡಿಸ್ ಖರ್ಚು ಮಾಡ್ತೀವಿ. ಇಲ್ಲಿ ಕಳೆವು ಒಂದು ಸರಿ ಅಂತರ ಬೇಸಾಯ ಮಾಡಿದ್ರಪ್ಪ ಅಂದರೆ ಕಳೆವೇ ಬೇಕಾಗಿಲ್ಲ, ಕಳೆ ತೆಗೆ ಅವಶ್ಯಕತೆ ಇಲ್ಲ. ಹಂಗಾಗಿ ನಾವು ಖರ್ಚನ್ನು ಟ್ಯಾಲಿ ಮಾಡಿದಂಥ ಸಂದರ್ಭದಲ್ಲಿ ಮಾಡ್ಕೊಂತ ಹೋದಾಗ ಕನಿಷ್ಠ ಪಕ್ಷ ನಮಗೆ ಐತೆಲ್ಲ 1 ಎಕರೆಗೆ 15,000 ರೂಪಾಯಿ ದರಿದ್ರಕ್ಕೂ ಸಹಿತ ಉಳಿತೈತಿ ಸಿರಿಧಾನ್ಯದಲ್ಲಿ. ನೀವು ಮೆಕ್ಕೆಜೋಳದ ಬೆಳೆಗೆ ಹೋದರೆ ಖರ್ಚು ಉಳಿತೈತಿ, ಇಲ್ಲಿ 25,000 ರೂಪಾಯಿನ ಖರ್ಚು ಮಾಡೋದು ಉಳಿತೈತಿ. ಇಲ್ಲಿ ಕೇವಲ 5,000 ರೂಪಾಯಿ ಖರ್ಚು ಮಾಡಿದರೆ ಸಾಕು, ನಮಗೆ 15,000 ರೂಪಾಯಿ ಲಾಭ ಆಗುತ್ತೆ. ನಾನು ಕಡಿಮೆ ರೇಟ್ನಲ್ಲಿ ಇಟ್ಟು ಹೇಳ್ತೀನಿ, ನಾನು 10,500 ರೂಪಾಯಿ ಕ್ವಿಂಟಲ್ವರೆಗೂ ಕೊಟ್ಟಿದ್ದೀನಿ, ಅವತ್ತು 1,00,000 ರೂಪಾಯಿ ಉಳಿದಿತ್ತು 1 ಎಕರೆಗೆ. ಇದು ಕಡಿಮೆ ಅಂದ್ರೂ 15,000 ರೂಪಾಯಿ ಉಳಿತೈತಿ. ಹಂಗಾಗಿ ನಾವು ಬೇರೆ ಬೆಳೆಗೆ ಹೋಲಿಕೆ ಮಾಡಿದಾಗ ಖರ್ಚಿನ ಲೆಕ್ಕದಾಗ ಹೋಲಿಕೆ ಮಾಡಿದಾಗ ಲಾಭಾಂಶ ಆಗುತ್ತೆ. ಹೆಚ್ಚು ಇಳುವರಿ ಬರಬೇಕಂದ್ರೆ ನಮ್ಮ ರೈತರು ಯಾವ ತರ ಬೇಸಾಯ ಕ್ರಮಗಳು ಅನುಸರಿಸಬೇಕಂತೀರ? ಈಗ ಮಾಮೂಲಿ ಈಗೇನು ಎಲ್ಲ ಬೆಳೆಗಳನ್ನು ಏನು ಉಳುಮೆ ಮಾಡ್ತೀವೋ ಅದೇ ರೀತಿ ಫಸ್ಟ್ಗೆ ಕಲ್ಟಿವೇಟರ್ ಮಾಡಬಹುದು, ಬಾಲ್ರಾಮ್ ಹೊಡಿಬಹುದು, ಇಲ್ಲ ಅದ ಸಿಕ್ತಪ್ಪ ಅಂದರೆ ಪ್ಲೋ ನೇಗ್ಲು ಸಹಿತ ಹೊಡೆದ್ರು ಒಳ್ಳೆಯದೇ. ಯಾಕಪ್ಪ ಅಂದರೆ ಭೂಮಿಯಲ್ಲಿ ಹಸಿಯಾಂಶನ ಶೇಖರಿಸಿ ಇಟ್ಕೊಂಡಾಗ ಅದು ಮಳೆ ಹೋದಂಥ ಸಂದರ್ಭದಲ್ಲೂ ಸಹ ಐತಲ್ಲ, ಅದು ಒಂದು ಉತ್ಕೃಷ್ಟವಾಗಿ ಹಸಿಯಾಂಶ ಕಾಪಾಡಿಸಿ ಇಟ್ಕೊಂಡ್ರೆ ದೀರ್ಘಕಾಲ ಮಳೆ ಹೋಗೋದ್ರೂ ಸಹ ತಡ್ಕೊಂಡು ಬೆಳೀತಕ್ಕಂಥ ಶಕ್ತಿ ಭೂಮಿಯಲ್ಲಿ ಇರುತ್ತೆ. ನಮ್ಮಲ್ಲಿ ಭೂಮಿ ಅಷ್ಟು ಎರೆಭೂಮಿ ಆಗಿರೋದ್ರಿಂದ ನಾವು ಕಂಪಲ್ಸರಿ ಮಾಗೆ ಹೊಡೆದೇ ಹೊಡಿತೀವಿ. ಹಂಗಾಗಿ ಐತಲ್ಲ, 3 ಮಳೆ 4 ಮಳೆ ಆದರೂ ಸಹ ನಾವು ಸಿರಿಧಾನ್ಯ ಬೆಳೆದ್ದೀವಿ. ಈ ಹೋದ ಸರಿ ನಮ್ಮ ಈಗೇನು 2021-22 ನಮ್ಮ ಏರಿಯಾದಲ್ಲಿ ಕಂಪ್ಲೀಟ್ ಮಳೆ ಹೋಗಿ ಎಲ್ಲ ಮೆಕ್ಕೆಜೋಗಳೂ ಸಹಿತ ಹುಟ್ಟಿ ಮೊಳಕೆಯಲ್ಲಿ ಸತ್ತೇ ಹೋಗಿಬಿಟ್ವು. ಆದರೂ ನಾನು ಕೂದಲು ಮತ್ತು ನವಣೆಯನ್ನು 3 ಎಕರೆಯಲ್ಲಿ ಹಾಕಿ ಸ್ವಲ್ಪ ಹೆಚ್ಚು ಕಡಿಮೆ 1 ಲಕ್ಷ ರೂಪಾಯಿ ನಾನು ಬೆಳೆ ಬೆಳೆದ್ದೀನಿ. ಅದೇ ರೀತಿನೇ ಸೋಯಾಬೀನ್ 3.5-4 ಎಕರೆ ಹಾಕಿದ್ದೆ, 250,000 ರೂಪಾಯಿ ನಂದು ಸೋಯಾಬೀನ್ ಆಗಿದೆ. ಯಾಕಪ್ಪ ಅಂದರೆ ಹೋದ ಸರಿ ಎಣ್ಣೆ ರೇಟ್ ಜಾಸ್ತಿ ಆಗಿರೋದ್ರಿಂದ ಅತಿ ಹೆಚ್ಚಿನ ಲಾಭ ಹೊಂದಕ್ಕೂ ಸಾಧ್ಯ ಆಯಿತು. 250,000 ರೂಪಾಯಿ ನನ್ನ ಸೋಯಾಬೀನ್ ಆದವು 7,000 ರೂಪಾಯಿ ರೇಟಿಗೆ ಹೋಗೋದ್ರಿಂದ. ಆದರೆ ನಮ್ಮೂರಲ್ಲಿ ಅತಿ ಹೆಚ್ಚು ಮಳೆಯಾಗಿ ಎಲ್ಲ ಮೆಕ್ಕೆಜೋಳಗಳು ಬರ್ನೋದು, ಕ್ಲೋಸ್ ಆದವು, ಕೊಳತೋದವು, ಹುಟ್ಲೇ ಇಲ್ಲ, ಸೀತಾತು. ಇಂಥ ಒಂದು ಸಂದರ್ಭದಲ್ಲಿ ಆದಷ್ಟು ನಾವು ರೈತರು ಏನು ಮಾಡ್ಬೇಕಪ್ಪ ಅಂದರೆ ಒಂದೇ ಬೆಳೆಗೆ ಬೆನ್ನತ್ತ ಹೋದಲು ಹಲವಾರು ಬೆಳೆಗಳನ್ನು ಬೆಳೆಯೋಕ್ಕೆ ಸಾಧ್ಯ ಮಾಡ್ಕೊಬೇಕು, ಪ್ರಯತ್ನ ಪಡಬೇಕು. ಈಗ ಮುಂಗಾರಲ್ಲಿ ಯಾವ ಸಮಯದಲ್ಲಿ ಬಿತ್ತನೆ ಮಾಡಿದ್ರೆ ಒಳ್ಳೆ ಇಳುವರಿ ಪಡ್ಕೋಬೋದು ರೈತರು ಅಂತೀರ? ಕೊರಲೆಯನ್ನು ಮಾತ್ರ ಸ್ವಲ್ಪ ಲೇಟಾಗಿ ಬಿತ್ತಿದ್ರೆ ಒಳ್ಳೆಯದು. ಯಾಕಪ್ಪ ಅಂದರೆ ಹಿಂಗಾರಿ ನಮ್ಮ ಏರಿಯಾದಲ್ಲಿ ಮಳೆ ಒಂದು ಸ್ವಲ್ಪ ದೀರ್ಘತನ ಬರೋದ್ರಿಂದ ಏನಾಗುತ್ತಪ್ಪ ಅಂದರೆ ಆದಷ್ಟು ನಾವು 15 ಮೇಲ್ಪಟ್ಟು ಬಿತ್ತಿದ್ರೆ ಒಳ್ಳೆಯದು. ಹಿಂಗಾರಿ ಸ್ವಲ್ಪ ಮಳೆ ಕಟಾವಿಗೆ ಬಂದಂಥ ಸಂದರ್ಭದಲ್ಲಿ ಮಳೆ ಹಿಡ್ಕೊಬಾರ್ದು ಸಿರಿಧಾನ್ಯಕ್ಕೆ, ಹಂಗಾಗಿ ಸ್ವಲ್ಪ ಲೇಟಾಗಿ ಬಿತ್ತಿದ್ರೆ ಒಳ್ಳೆಯದು ಅಂತ ನನ್ನ ಅನುಭವದಲ್ಲಿ ಕಂಡಿದ್ದೀನಿ. ಈಗ ಯಾವ ರೀತಿ ಇಳುವರಿ ಬರ್ತಾ ಇದೆ ನಿಮ್ಮ ಕಡೆ ಎಲ್ಲ? ನಾನು 6 ಕ್ವಿಂಟಲ್ರಿಂದ ಹಿಡಿದು 10-11 ಕ್ವಿಂಟಲ್ವರೆಗೂ ನಾನು ಕೊರಲೆ ಮತ್ತು ಊದಲನ್ನು ಬೆಳೆ ಬೆಳೆದ್ದೀನಿ. ನವಣೆನೂ ಸಹ ಬೆಳೆದ್ದೀನಿ. ಈ ಹಿಂದೆ ನಾನು ಕತ್ಲಗೆರೆ ಯೂನಿವರ್ಸಿಟಿಯಲ್ಲೂ ಸಹ ನವಣೆ ಮತ್ತು ಪ್ರಾತ್ಯಕ್ಷೀಕರಣನೂ ಸಹ ನಮ್ಮ ಹೊಲದಲ್ಲಿ ಇದನ್ನು ಮಾಡಿದರು. ಆಮೇಲೆ ಕೊರಲೆನೂ ಸಹ ಇತ್ತಲ್ಲ ಕಂಪ್ಲೀಟ್ ಬಂದಾಗ ಕೂಲಿಯರಲ್ಲಿ ಅಭಾವ ಆಗಿರೋದ್ರಿಂದ ಭತ್ತ ಯಾವ ರೀತಿ ಕಟಾವು ಮಾಡಿಸ್ತಾರೋ ಅದೇ ರೀತಿಯೂ ಸಹ ನಾವು ಕೊರಲೆನ ಕಟಾವು ಮಾಡಿಸಿದೀವಿ. 400-500 ಎಕರೆ ನಮ್ಮೂರಲ್ಲಿ ಬೆಳೀತಾ ಇದ್ವಿ. ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡಿದರೆ ಅದೇ ರೇಟ್ ಕಡಿಮೆ ಆಯಿತು ಅಂತೇಳಿ. ಆದರೂ ಯಾರು ರೈತರು ಆ ರೀತಿ ಬೆಳೆದು ಒಳ್ಳೇದಲ್ಲ. ಯಾಕಪ್ಪ ಅಂದರೆ ಈಗ ರೇಟ್ ಒಂದ್ಸರಿ ಇರುತ್ತೆ, ಒಂದ್ಸರಿ ಇರೋದಲ್ಲ. ನಾವು ಸತತವಾಗಿ ಬೆಳೀತಾ ಇದ್ರೆ ಅದು ಮೇಂಟೈನ್ ಮಾಡ್ಕೊಂತ ಹೋಗುತ್ತೆ. ನಾವು ಬೆಳೆಯೋದು ಬಿಡಬಾರ್ದು. ನಾನಂತೂ ಬಿಟ್ಟಿಲ್ಲ. ನಾವು ಸಿರಿಧಾನ್ಯ ಬೆಳಬೇಕಂತ ಆಸಕ್ತಿ ಇದ್ರು ಇತ್ತೀಚೆಗೆಲ್ಲ ಸಿರಿಧಾನ್ಯಗಳ ಬೀಜಗಳೇ ಸಿಗೋದಿಲ್ಲ ಅಂತಾರೆ ರೈತರು. ಖಂಡಿತ ಸಿಗ್ತವೆ. ಅಂಥವ್ರು ಏನರ ಬೀಜ ಇರಲಿಲ್ಲ ಅಂದರೆ, ಸಿಗಲಿಲ್ಲ ಅಂದರೆ ಖಂಡಿತ ನನ್ನ ನಂಬರಿಗೆ ಫೋನ್ ಮಾಡಿರಿ, ಆಕಾಶವಾಣಿ ಕೇಂದ್ರದಲ್ಲಿ ಕೊಡ್ತಾರೆ. ನಾನು ಎಲ್ಲಿ ಸಿಗುತ್ತೆ ಅಂತಲೂ ಸಹ ನಾನು ಹೇಳ್ತೀನಿ. ಆಮೇಲೆ ಮಾರ್ಕೆಟ್ ಸಿಗಲಿಲ್ಲ ಅಂದರೂ ಸಹಿತ ನನಗೆ ಹೇಳ್ರಿ, ನನ್ನ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿರಿ, ಮಾರ್ಕೆಟ್ನೂ ಸಹಿತ ನಾನು ಒದಗಿಸ್ಕೊಡೋಕೆ ಪ್ರಯತ್ನ ಪಡ್ತೀವಿ. ಇತ್ತೀಚೆಗೆ ಎಲ್ಲ ಸಹ ಮಿಲ್ಲುಗಳು ಸಹಿತ ಸಿಕ್ಕಾಪಟ್ಟೆ ಆಗಿದ್ದಾವೆ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಿರಿ. ಮಾರ್ಕೆಟ್ ಇಲ್ಲ, ಆಮೇಲೆ ಬಿತ್ತಕ್ಕೆ ಬೀಜ ಇಲ್ಲ ಅಂತ ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ. ಬೀಜ ಯಥೇಚ್ಛವಾಗಿ ಸಿಗುತ್ತೆ, ನಿಮ್ಮಲ್ಲಿ ಬೆಳೆಯತಕ್ಕಂಥ ಆಸಕ್ತಿ ಬೇಕಷ್ಟೇ. ಈಗ ಸಿರಿಧಾನ್ಯ ಬೆಳಿತೀವಪ್ಪ, ನಾವು ಮಾರಾಟ ಮಾಡಕ್ಕೆ ಹೋದಾಗ 2,000 ರೂಪಾಯಿ ಕ್ವಿಂಟಲ್, 2,500 ರೂಪಾಯಿ ಕ್ವಿಂಟಲ್ ಅಂತ ಹೇಳ್ತಾರೆ ರೈತರು. ಅದನ್ನೇ ನೀವು ಹೇಳ್ದಂಗೆ ಮೌಲ್ಯವರ್ಧನೆ ಮಾಡಿ ಅದೇ ನವಣೆ ಮಾರೋ ಬದಲು ಅಕ್ಕಿ ಮಾಡಿ ಮಾರಾಟ ಮಾಡಿದಾಗ ಹೆಚ್ಚು ಅನುಕೂಲ ಅಂತೀರ? ಖಂಡಿತ ಅನುಕೂಲ ಇದೆ. ಮೌಲ್ಯವರ್ಧನೆ ಮಾಡಿದ್ರಪ್ಪ ಅಂದರೆ ನಾವು ಸಹಿತ ಮೌಲ್ಯವರ್ಧನೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿರೆ. ಈಗ ವೈಯಕ್ತಿಕವಾಗಿ ಒಬ್ಬರೇ ಮಾಡಿದ್ರಪ್ಪ ಅಂದರೆ ಅತಿ ಹೆಚ್ಚು ಖರ್ಚು ಬರ್ತೈತೆ ಅನ್ನೋದ್ರಿಂದ ನಮ್ಮ ತಣಿಗೇರಿಯಲ್ಲಿ FPO ಒಂದು ಓಪನ್ ಮಾಡಿದ್ವಿ. ಅದ್ರ ಮೂಲಕವಾಗಿ ಈಗ JDI ಆಫೀಸ್ನಿಂದ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಒಂದು ಸಣ್ಣ ಮಿಲ್ ಓಪನ್ ಮಾಡೋಕ್ಕೂ ಸಹ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಅದಕ್ಕೆ ಸಹಕಾರ ಕೃಷಿ ಇಲಾಖೆ ಮತ್ತು ಕತ್ಲಗೆರೆ ವಿಸ್ತರಣಾಧಿಕಾರಿಗಳಿಂದಲೂ ಸಹ ಪ್ರೋತ್ಸಾಹ ಸಿಕ್ಕಿದೆ. ನೀವು ಮಾಡಿರಿ, ನಾವು ಎಲ್ಲ ನಿಮಗೆ ಏನು ಸಹಾಯಧನ ಬೇಕೋ ಅದನ್ನಷ್ಟು ಕೊಡಿಸ್ಕೊಡೋಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಮ್ಮಲ್ಲೇ ಸಹ ಅಕ್ಕಿನೂ ಸಹ ಮಾಡಿ ಮೌಲ್ಯವರ್ಧನೆ ಮಾಡಿ ಅಕ್ಕಿ ಮಾಡಿ ಅದನ್ನು ಪ್ಯಾಕೆಟ್ ಮಾಡಿ ಮಾರಾಟ ಮಾಡಬೇಕು ಅನ್ನೋದು ನಮ್ಮ ಒಂದು ಮನಸ್ಸು ಇಚ್ಛೆ ಇದೆ. ಈ ಸಿರಿಧಾನ್ಯ ಬೆಳೆದು ಮತ್ತು ಉಪಯೋಗಿಸೋದ್ರಿಂದ ಆರೋಗ್ಯ ದೃಷ್ಟಿಯಿಂದ ಯಾವ ರೀತಿ ಅನುಕೂಲ ಅಂತೀರ? ಆರೋಗ್ಯ ದೃಷ್ಟಿಯಿಂದ ಈಗ ನಾನು ಮುಂಚೆನೇ ಹೇಳಿದೆ ಏನಂತ ಅಂದ್ರಪ್ಪ ಅಂದರೆ ಈಗ ನಾವು 100 ರೂಪಾಯಿ ಕೊಟ್ಟೊಂದು ಮಾತ್ರೆ ತಗೊಂತೀವಿ. ಆ 100 ರೂಪಾಯಿ ಕೊಟ್ಟೊಂದು ಮಾತ್ರೆ ತಗೊಂಡ್ಬಿಟ್ಟು 100 ರೂಪಾಯಿ ಕೊಟ್ಟು ಒಂದು ಕೆಜಿ ಅಕ್ಕಿ ತಗೊಂಡನಪ್ಪ ಅಂದರೆ ಬರೀ ಒಂದೇ ಅಕ್ಕಿ ಅಲ್ಲ, ಸಿರಿಧಾನ್ಯದಲ್ಲಿ ಕೊರಲೆ, ಊದು, ನವಣೆ ಮತ್ತು ಆರ್ಕ, ಬರಗು, ಈಗ ನಾನಾ ರೀತಿಯ ಒಂದು ವಿವಿಧವೆ ಎಲ್ಲವೂ ಒಂದೊಂದು ಕೆಜಿ ಸತತವಾಗಿ ದಿನ ಬಿಟ್ಟು ದಿನ ಅದನ್ನೇ ಊಟ ಮಾಡಿದರೆ ಆರೋಗ್ಯವಾಗಿ ಇಲ್ದಂಥ ಮನುಷ್ಯನೂ ಸಹ ಆರೋಗ್ಯದಾಯಕ ಆಗ್ತದೆ. BP ಶುಗರ್ಗಳು ತನ್ನಷ್ಟಕ್ಕೆ ತಾನೇ ಹೋಗ್ತವೆ, ಡಾಕ್ಟರ್ ಹತ್ರಕ್ಕೆ ಹೋಗೋ ಅವಶ್ಯಕತೆಯೇ ಇಲ್ಲ. ಇದು ನನ್ನ ಅನುಭವ ಮತ್ತು ಡಾಕ್ಟರ್ ಖಾದರ್ ಸಾಹೇಬರೇ ನೀವು ಖಂಡಿತನೂ ಸಹ ಆಯ್ತಲ್ಲ ಇದನ್ನು ಉಪಯೋಗಿಸಿದಾರಪ್ಪ ಅಂದರೆ ನಿಮ್ಮ ಕಾಯಿಲೆಗಳು ಯಾವ ಸಹ ಹತ್ರಕ್ಕೆ ಬರಲ್ಲ ಅಂತಲೂ ಸಹ ಅವ್ರು ಹೇಳಿದರೆ ಅವರು ಪ್ರಥಮವಾಗಿ ಇದೇ ಆಹಾರದ ಬಗ್ಗೆನೇ ಹೇಳೋದು. ಆ ರೀತಿ ಮಾಡಿದ್ರಪ್ಪ ಅಂದರೆ ಆರೋಗ್ಯಕ್ಕೂ ಚೆಂದ. ನಾರಿನಂಶ ಇರೋದ್ರಿಂದ ಇದು ಜಲ್ದಿ ಆರೋಗ್ಯ ಆಗೋದಿಲ್ಲ, ಒಗರಿರುತ್ತೆ, ಊಟಕ್ಕೆ ಮಾತ್ರ ಸಿಹಿ ಬರಲ್ಲ. ಹಂಗಾಗಿ ಟೇಸ್ಟ್ ಚೆನ್ನಾಗಿರಲ್ಲ ಅಂತೇಳಿ ನಾವು ಈ ಭತ್ತ ಮತ್ತು ಅಕ್ಕಿಗೆ ನಾವು ಇದಾದ್ರಪ್ಪ ಅಂದರೆ ನಮ್ಮ ಆರೋಗ್ಯ ಹಾಳು ಮಾಡ್ಕೊಂತೀವಿ. ಅದರಿಂದ ಐತಲ್ಲ ಆದಷ್ಟು ಐತಲ್ಲ ಈ ಒಂದು ಸಿರಿಧಾನ್ಯಗಳನ್ನು ಉಪಯೋಗಿಸಿದ್ರಪ್ಪ ಅಂದರೆ ಈಗ ಕಾಯಿಲೆಗಳೇ ಹತ್ತಿರಕ್ಕೆ ಬರಲ್ಲ ಅನ್ನೋದು ನಮ್ಮ ಅಭಿಪ್ರಾಯ, ಅನುಭವದ ಪ್ರಕಾರ. ಈಗ ಸಿರಿಧಾನ್ಯಗಳು ಸಿಗೋದು ತುಂಬ ಕಡಿಮೆ, ಸಿಕ್ಕರೂ ತುಂಬ ರೇಟ್ ಇರುತ್ತೆ ಅಂತ ಅಂದ್ಬಿಟ್ಟು ಸಾಕಷ್ಟು ಜನಗಳು ಉಪಯೋಗಿಸೋದು ಕಡಿಮೆ ಮಾಡ್ತಾರೆ. ಕೊನೆ ಪಕ್ಷ ನಮ್ಮ ಆಹಾರದಲ್ಲಿ ಎಷ್ಟು ದಿವಸಕ್ಕೊಮ್ಮೆ ಈ ಸಿರಿಧಾನ್ಯಗಳನ್ನು ಉಪಯೋಗಿಸಿದ್ರೆ ನಮ್ಮ ಆರೋಗ್ಯನ ಒಂದು ಸೀಮಿತದಲ್ಲಿ ಆರೋಗ್ಯವಾಗಿ ಇಟ್ಕೋಬೋದು ಅಂತೀರ? ನಾವು ಕಾಯಿಲೆ ಬರ್ತತಿ ಅಂತೇಳಿ ಕಾಯಿಲೆ ಬಂದ ಮೇಲೆ ಐತಲ್ಲ ಈಗ ಹೇಳ್ತೀವಲ್ಲ ಅದು ಎಷ್ಟು ರೂಪಾಯಿ ಕೊಟ್ಟರು ನಾವು ಗುಳಿಗೆ ನುಂಗಕ್ಕೆ ತಯಾರಿರ್ತೀವಿ. ಅದಕ್ಕಿಂತ ಮುಂಚೆ ನಾವು ಇದನ್ನ ಊಟ ಮಾಡಿದ್ರೆ ನಮ್ಮ ಕಾಯಿಲೆಗಳೇ ನಮ್ಮ ಹತ್ರಕ್ಕೆ ಬರಲ್ಲ. ಅದಕ್ಕೋಸ್ಕರ ನಾನು ಹೇಳೋದು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದರೆ ಪ್ರಪ್ರಥಮವಾಗಿ ನಾವು ಎಷ್ಟು ದಿನಕ್ಕೆ ನಾವು ಒಂದ್ಸರಿ ಊಟ ಮಾಡೋದು, ಎಷ್ಟು ದಿನಕ್ಕೆ ಒಂದ್ಸರಿ ಬಿಡೋದು ಅನ್ನೋದಕ್ಕಿಂತ ಆದಷ್ಟು ನೀವು 50% ಇದನ್ನೇ 50% ಏನು ಬೇರೆ ಆಹಾರ ಉಪಯೋಗಿಸಿದರೆ ಉತ್ತಮ ಅಂತ ನನಗೆ ಅನಿಸ್ತೈತಿ. ಸಾಧ್ಯವಾದಷ್ಟು ಇದನ್ನೇ ಉಪಯೋಗಿಸಿದ್ರಂತೂ ಇನ್ನೂ ಭಾಳ ಉತ್ತಮ. ನಿಮ್ಮ ಒಂದು ಊಟದ ಒಂದು ಇದನ್ನು ನೋಡ್ಕೊಂಡು ನೀವು ಮಾಡೋದು ಒಳ್ಳೆಯದು. ಯಾಕಪ್ಪ ಅಂದರೆ ಪೂರ್ಣ ಮಾಡಿದರೆ ಒಳ್ಳೆಯದು ಅಂತ ನನಗೆ ಅನಿಸ್ತೈತಿ. ಊಟ ರುಚಿ ಇಲ್ಲ ಅಂತಂತೇಳಿ ಇದನ್ನ ಮಾಡಬಾರ್ದು. ಇದು ಸ್ವಲ್ಪ ಒಗ್ಗರಣೆ ಅಂಶ ಜಾಸ್ತಿ ಇರೋದ್ರಿಂದ ಊಟ ಟೇಸ್ಟ್ ಬರಲ್ಲ ಅನ್ನೋದಷ್ಟೇ. ಆರೋಗ್ಯ ದೃಷ್ಟಿ ಇಲ್ಲ ಅಂದ ಒಳ್ಳೆ ತಾನೆ. ಗುಳಿಗಿನ ವಿಷಯ ಅಂದ್ರೂ ನುಂಗ್ತಿರಲ್ಲ, ವಿಷಯ ಅಂತಲೂ ನುಂಗ್ತೀರಿ, ಆರೋಗ್ಯ ಚೆನ್ನಾಗಿರ್ಬೇಕಂತ ನುಂಗ್ತೀರಿ. ಅದಕ್ಕಿಂತ ಮುಂಚೆ ನಾವು ಎಚ್ಚೆತ್ಕೊಂಡು ಇದನ್ನೇ ಊಟ ಮಾಡಿದರೆ ಯಾವ ಕಾಯಿಲೆಗಳು ನಮ್ಮ ಹತ್ರಕ್ಕೆ ಬರೋದಲ್ಲಲ್ಲ. ಅದರಿಂದ ಆದಷ್ಟು ಒಂದು 10% ಆದ್ರೂ ನಾವು ಇದನ್ನು ಉಪಯೋಗಿಸಿದ್ರೆ ಭಾಳ ಉತ್ತಮ ಅಂತ ನನ್ನ ಅಭಿಪ್ರಾಯ. ನಿಮ್ಮೂರಲ್ಲೇ ನೀವೊಬ್ಬರನ್ನೇ ಸಿರಿಧಾನ್ಯ ಬೆಳೀತಾ ಇದ್ರ ಸಾಕಷ್ಟು ಜನ ರೈತರು ಬೆಳೀತಾ ಇದಾರ? ಬೆಳೀತಾ ಇದ್ರೆ ಸುಮಾರು ಜನ 50% ನಮ್ಮ ಭೀಮನೇರಿಯಲ್ಲಿ ಸಿರಿಧಾನ್ಯಗಳನ್ನ ಬೆಳೀತಿದ್ರು. ಅವರ ಈಗ ಏನಾಯ್ತಪ್ಪ ಅಂದರೆ ರೇಟು ಸಿರಿಧಾನ್ಯದ ಕೊರಲೆ ರೇಟ್ 2,000 rupees ಆದ ತಕ್ಷಣ ಸ್ವಲ್ಪ ಡಲ್ ಆಗಿಬಿಟ್ರು. ಹಂಗಾಗಿ ಮತ್ತೆ ಕಡಿಮೆ ಆಗಿದ್ರೆ ಈಗ ಸುಮಾರು ಒಂದು 15 ಅಂತೂ ರೈತರು ನಾವು ಬೆಳೀತಾ ಇದ್ದೀವಿ. ನಾನಂತೂ ಪ್ರತಿ ವರ್ಷನೂ ಸಹ ಬೆಳೀತಾ ಇಲ್ಲ. ನಾನು ಈಗ ಕನಿಷ್ಠ ಅಂದ್ರೂ 50-60 quintal ನಾನು ಸಿರಿಧಾನ್ಯ ಬೆಳೆದರನು. ಈ ಕನಿಷ್ಠ ಅಂದ್ರೂ 20-25 quintal ಈ ಸರಿನೂ ಸಹ ನಾನು ಬೆಳೀತಾ ಇದ್ದೀನಿ. ಯಾವ ಕಾರಣಕ್ಕೂ ಬಿಟ್ಟಿಲ್ಲ. ಈ ಸರಿನೂ ಸಹ ಐತಲ್ಲ 6.5-7 acres ಲೆಕ್ಕಕ್ಕೆ ನಾನು ಸಿರಿಧಾನ್ಯ ಹಾಕಿದ್ದೀನಿ ಈಗ ಆಲ್ರೆಡಿ ಹಾಲೆ. ಈಗ ರೈತ ಉತ್ಪಾದಕ ಕಂಪ್ನಿ ಮುಖಾಂತರನು ಒಳ್ಳೆ ಬೆಲೆ ಸಿಗೋ ಸಾಧ್ಯತೆ ಇರುತ್ತೆ ಸಿರಿಧಾನ್ಯಕ್ಕೆ ಅಂತ ಹೇಳಿದ್ರಿ. ನೀವು ಅಲ್ಲಿ FPO ಸದಸ್ಯತ್ವ ಪಡ್ಕೊಂಡು ಅಲ್ಲಿನೂ ಮಾರಾಟ ಮಾಡೋ ಒಂದು ಅನುಕೂಲ ಪಡ್ಕೊಳ್ತಾ ಇದ್ರ? ಇಲ್ಲಿವರೆಗೂ ಈಗ ನಾವು FPO ಮೂಲಕ ಮಾರಾಟ ಮಾಡಿಲ್ಲ. ಈ ಸರಿಯಿಂದ ನಾವು FPO ಮಾರಾಟ ಮಾಡಬೇಕು ಅನ್ನೋದು ಒಂದು ಅಭಿಪ್ರಾಯ ಐತಿ. ಆಮೇಲೆ ನಾವೇ ಆ ಮಿಲ್ ಹಾಕೋದ್ರಿಂದ FPO ಮೂಲಕನೇ ಅಲ್ಲಿ ಇದಾಕೋದ್ರಿಂದ ಈಗ ನಾವು ಅದನ್ನು ಅಕ್ಕಿ ಮಾಡಿ ಮಾರಾಟ ಮಾಡಬೇಕು ಅನ್ನೋದೇ ನಮ್ಮ ಯೋಚನೆ ಇದೆ. ಈಗ ನಾವು ಸಹ ಅದರಲ್ಲಿ ಸದಸ್ಯರೇ. ಆ್ಯಕ್ಚುಲಿ ನಮ್ಮೂರರೇ ಈಗ ಅಧ್ಯಕ್ಷರ ದೃಶ್ಯ ಅಂತಂತೇಳಿ ಅದರಿಂದ ಮಿಲ್ಲೇ ಹಾಕ್ಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಮುಂದಿನ ಯೋಜನೆಯಲ್ಲಿ. ಅದೇ ಮೌಲ್ಯವರ್ಧನೆ ಮಾಡಿ ಅಕ್ಕಿ ಮಾಡಿ ಪೌಡ್ರ್ ಮಾಡಿ ಸಹಿತ ಮಾರಾಟ ಮಾಡಬೇಕು ಅನ್ನೋದು ನಮ್ಮ ಯೋಚನೆ ಇದ್ದಾವೆ FPO ಮೂಲಕ. ಈಗ ಈ ಸಿರಿಧಾನ್ಯ ಬೆಳೆಯೋದ್ರ ಜೊತೆಗೆ ಹೈನುಗಾರಿಕೆ ಮಾಡ್ತಾ ಇದ್ದೀವಿ ಅಂತಂದರೆ ಬೇರೆ ಬೇರೆ ಏನು ಉಪಕಸಬುಗಳನ್ನೆಲ್ಲ ಅಳವಡಿಸ್ಕೊಂಡಿದ್ದೀರ? ನಾನೀಗ ಅದ್ರ ಜೊತೆಗೆ ನಾವು ಸೊಪ್ಪು ಸಹಿತ ಬೆಳಿತೀನಿ, ಸಂತೆ ಮಾರ್ಕೆಟ್ಗೆ ಸಹಿತ ಹೋಗ್ತೀನಿ. ಅಂದರೆ ದೊಡ್ಡ ಮಾರ್ಕೆಟಿಗೆ ಹೋಗಲ್ಲ ನಾನು, ಈ ಸಂತೆ ಮಾರ್ಕೆಟ್ಗಳಿಗೆ ಸೊಪ್ಪು ಮಾರೋದು ಈ ಥರ ಮಾಡ್ತೀನಿ. ಹೈನುಗಾರಿಕೆ ಪ್ರತಿ ಒಂದು ಹೊತ್ತಿಗೂ ಸಹಿತ 25-30 liters ನಾನು ಒಂದು ದಿನಕ್ಕೆ ಮೇಲೆ ಹಾಲಾಗ್ತಾ ಇದ್ದೀನಿ. ಅದ್ರ ಜೊತೆ ಈಗ ನಾನು 6 ಅದರಲ್ಲಿ 3 ಹಾಲು ಕೊಡ್ತಾ ಇದ್ದಾವೆ. ಈಗ ಇನ್ನುಳಿದವು ಸಣ್ಣ ಮೊಣಕ್ಕಳು ಒಂದು 2 ಒಂದು ಕೊರ ಐತಿ, ಒಟ್ಟು 6 ಇವಿದ್ದಾವೆ. ನಮಗೆ ಅದೇ ಗೊಬ್ಬರನೇ ನಾವು ಜಮೀನುಗಳಿಗೆ ಹಾಕ್ತೀವಿ. ಯಾವುದೇ ಕಾರಣಕ್ಕೂ ನಾವು ಗೊಬ್ಬರ ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಇದು ಸರ್ಕಾರಿ ಗೊಬ್ಬರ ಉಪಯೋಗಿಸೋದೇ ಕಮ್ಮಿ, ಉಪಯೋಗಿಸಲ್ಲ ಅಂತ ಹೇಳಲ್ಲ, ಭಾಳ ಕಡಿಮೆ ಪ್ರಮಾಣದಲ್ಲಿ 10-20% ಪ್ರಮಾಣದಲ್ಲಿ ಮಾತ್ರ ನಾನು ಗೊಬ್ಬರ ಉಪಯೋಗಿಸ್ತಾ ಇದ್ದೀನಿ ಅನಿವಾರ್ಯ ಸಂದರ್ಭದಲ್ಲಿ. ಈ ನಾಟಿ ಹಸುಗಳ ಸಾಕಾಣಿಕೆ ಮಾಡ್ತಾ ಇದ್ರೆ ಅಥವಾ ಮಿಶ್ರ ತಳಿ ಹಸುಗಳ ಸಾಕಾಣಿಕೆ ಮಾಡ್ತಾ ಇದ್ದೀನಿ? ಇಲ್ಲ, ಮಿಶ್ರ ತಳಿನೇ ಇದನ್ನ ಮಾಡ್ತಿರೋದು. ಬಟ್ ನಾನು ಈಗೇನು ಇದನ್ನ ಮಾಡಿದ್ದೀನಲ್ಲ ಇಂಜೆಕ್ಷನ್ ಮಾಡಿರೋಕ್ಕೆ 2 ಗಿರ್ ತಳಿಗೆ ನಾನು ಇಂಜೆಕ್ಷನ್ ಮಾಡಿದ್ದೀನಿ. ಬೈ ಚಾನ್ಸ್ ನನಗೆ ಗಿರ್ ತಳಿ ಅದು ಹುಡ್ತಾ ಇಲ್ಲ, ಬರೀ ಅದು ಚೇಂಜ್ ಆಗಿ ಮಿಶ್ರ ತಳಿನೇ ಹಸುವಾಗಿ ಹುಡ್ತಾ ಇದ್ದಾವೆ. 2 ಸಹಿತ ಮಾಡಿದ್ದೀನಿ, ಈ ಸರಿನೂ ಸಹ 2 ಮಾಡಿಸಿದ್ದೀನಿ. ಅದು ನೋಡಬೇಕು ಈಗ ನಾವು ಗಿರ್ ತಳಿ ಇದಾತಪ್ಪ ಅಂದರೆ ನಾವು ಇವನ್ನ ಎಲ್ಡಪ್ ಮಾಡಿ ಆ ಗಿರ್ ತಳಿನೇ ಮುಂದುವರ್ಸ್ಕೊಬೇಕು ಅನ್ನೋದು ನಮ್ಮ ತಲೆಯಾಗಿದೆ. ರೈತರು ಈ ಥರ ಕೃಷಿ ಜೊತೆಗೆ ಈ ಹೈನುಗಾರಿಕೆ ಮಾಡೋದನ್ನು ಲಾಭದಾಯಕ ಅಂತೀರ? ಖಂಡಿತ. ಈಗ ಮನೆಯಲ್ಲಿ ಮೇವು ಅದೇಟಿಗದೇ ಉಳಿಯೋದ್ರಿಂದ ಅದು ಸುಮ್ಮನೆ ವೇಸ್ಟ್ ಮಾಡೋದು ಮಾರಾಟ ಕೊಡೋದು ಬದಲಾಗಿ ಅದು ತನ್ನಷ್ಟಿಗೆ ತಾನೇ ಮೇವು ಆಗುತ್ತಾ? ಮೇವನ್ನೇ ಹಾಕಿದ್ರಪ್ಪ ಅಂದರೆ ಹಸುಗಳು ಹಾಕಿದ್ನಪ್ಪ ಅಂದರೆ ಅದೇ ಹಾಲು ಕೊಡ್ತದೆ, ಅದೇ ಲಾಭಕ್ಕಾಗುತ್ತಾ? ಆಗುತ್ತಲ್ಲ. ಮೆಕ್ಕೆಜೋಳದ ರೌದಿ ಆಯ್ತು, ಸೊಪ್ಪೆ ಆಯ್ತು, ಆಮೇಲೆ ನಮಗೀಗ ಸೋಯಾಬೀನ್ ಒಟ್ಟು ಸಮೇತ, ಆಮೇಲೆ ಸಿರಿಧಾನ್ಯಗಳ ಮೇವು ಸಮೇತ, ಇವನ್ನಷ್ಟು ಸುಮ್ಮನೆ ವೇಸ್ಟ್ ಮಾಡೋದೇನಿರ್ತದೆ? ಅದು ಹಾಕಿದ್ರೆ ಒಂದು ಬಣಿ ಒಟ್ಟಿದ್ನಪ್ಪ ಅಂದ್ರೆ ಅದಿರುತ್ತೆ, ಅದಕ್ಕೆ ಹಾಕಿದ್ರೆ ಬಗೆರುತ್ತೆ. ಒಂದು ಕಡೆ ಮೂಲೆಗೆ ಒಂದು ಎಕರೆ ಅರ್ಧ ಎಕರೆ ಸಪ್ಪೆ ಹಾಕಿದ್ನಪ್ಪ ಅಂದರೆ ಅದೇ ಹಸೆ ಸಪ್ಪೆನೇ ದನಗಳಿಗೆ ಹಾಕಿಬಿಡ್ಬೋದು, ಹಸುಗಳಿಗೆ ಹಾಕ್ಬೋದು. ಅದು ಆಟೋಮೆಟಿಕಲಿ ಇದಾಗುತ್ತೆ. ಒಂದು ವರ್ಷಕ್ಕೆ ಇದೆಲ್ಲ ನಮ್ಗೆ ಹಸು, ನಾನೇ ಏನಾದರೂ ಗೊಬ್ಬರ ಮಾರಾಟಕ್ಕೆ ಹೋದರೆ 70-75,000 ರೂಪಾಯಿ ಗೊಬ್ಬರ ಆಗುತ್ತೆ. ಒಂದು ಲೋಡ್ಗೆ ಇವತ್ತು ಗೊಬ್ಬರ 7,500 ರೂಪಾಯಿ ಒಂದು ಲೋಡು. ಅದು ಸಾಧಾರಣ ತುಂಬಿದರೆ ಒಂದು 7,500 ರೂಪಾಯಿ ಲೋಡು. ಇನ್ನು ಶಡವ ತುಂಬಕ್ಕೆ ಹೋದರೆ 8,000 ರೂಪಾಯಿ ಹೇಳ್ತಾರೆ. ಹಂಗಾಗಿ ಅದೆಷ್ಟು ಲಾಭ ಆಯ್ಕಾತು? ನಮ್ಮ ಖರ್ಚು ವೆಚ್ಚಕ್ಕೆ ಹಾಲಾತು, ಆ ಮನೆಗೆ ಉಣ್ಣಕ್ಕೆ ಹಾಲಾತು, ದುಡ್ಡು. ನಾನು ಯಾವುದೇ ಈ ಒಂದು ಗೊಬ್ಬರ ಬೀಜ ಔಷಧಿ ಇಂಥವೇನು ಮಾಡ್ಬೇಕಂದ್ರೂ ಸಹಿತಲ್ಲ, ನಾನು ಯಾವುದೇ ಅಂಗಡಿಯಲ್ಲಾಗಲಿ ಇನ್ನೊಬ್ಬರ ಸದ ಅದೇ ನಾನು ಹಾಲಿನ ಪೇಮೆಂಟು ಇದ್ರ ಮೂಲಕನೇ ಸರ್ ನಾನು ಇದನ್ನ ಮಾಡ್ತಾ ಇದ್ದೀನಿ. ಹೈನುಗಾರಿಕೆಯಿಂದ ಖರ್ಚೆಲ್ಲ ತೆಗೆದು ಎಷ್ಟು ಉಳಿತಾಯ ಆಗುತ್ತೆ ಪ್ರತಿ ತಿಂಗಳು? ನಮಗೆ ಪ್ರತಿ ತಿಂಗಳು ಒಂದು 25-30,000 ರೂಪಾಯಿ ಇದಾಗುತ್ತೆ. ಕನಿಷ್ಠ 7-8,000 ರೂಪಾಯಿ ಫುಡ್ಡು ಇಟ್ಟು ಇದಕ್ಕೆಲ್ಲ ಖರ್ಚಾಗುತ್ತೆ. ಕನಿಷ್ಠ ಪಕ್ಷ ಒಂದು 20,000 ರೂಪಾಯಿ ಅಂತ ದುಡ್ಡು ಉಳಿತಾ ಐತಿ ನಮಗೆ. ಈಗ ನಾನು ಹೇಳ್ತಿರೋದು ಇದು ನಮ್ಮ ಸಹಾಯಧನದ ಒಂದೊಂದು ದುಡ್ಡು ಬಿಟ್ಟು, ನಾನು ಆ್ಯಕ್ಚುಲಿ ನಾನು ಹಾಲಿನ ಪೇಮೆಂಟ್ ಮಾತ್ರ ಹೇಳ್ತಾ ಇದ್ದೀನಿ. ಸಹಾಯಧನದ್ದು ಬಿಟ್ಟು 5 ರೂಪಾಯಿ, ಮತ್ತೆ ಅದು ಒಂದು ಲೀಟ್ರಿಗೆ 5 ರೂಪಾಯಿ ಬೇರೆ ಬೀಳ್ತದೆ. ಅದು ಅದನ್ನು ಬಿಟ್ಟು ಮಂತ್ಲಿ ಪೇಮೆಂಟಿಂದ ಹೇಳ್ತಾ ಇದ್ದೀನಿ ನಾನು. ಈ ಕೃಷಿ ಬದುಕು ಮಾಡ್ಕೊಂಡು ಹೈನುಗಾರಿಕೆ ಮಾಡಲಿಕ್ಕೆ ನಿಮಗೆ ಸಮಯ ಸಿಗುತ್ತಾ? ಖಂಡಿತ ಸಿಗುತ್ತೆ. ಕಂಪಲ್ಸನ್ ಅಂದ್ರೆ ಬೆಳಿಗ್ಗೆ ಎದ್ದ 10:00 ಹಸುವಿಂದ ಏನೈತಲ್ಲ ಅದಷ್ಟು ಚಾಕ್ರಿ ಮುಗಿಸ್ಬಿಡ್ತೀವಿ. ಬೆಳಿಗ್ಗೆ ಎದ್ದು ಹಾಲಿಂಡಿ ಹಾಕಿಬಿಟ್ಟನಪ್ಪ ಅಂದ್ರೆ ಮೇವು ತಂದು ಕೊಚ್ಚಿ ಹಾಕಿ ಅದ್ರ ಮುಂದೆ ಹಾಕಿದ್ರಪ್ಪ ಅಂದ್ರೆ ಮುಗಿದೋತು. ನಮ್ಮನೆ ಏರೈತಲ್ಲ ಅದ್ರ ಮುಂದೆ ಹಾಕಿ ಅಂತ ಮೇಸ್ಕೊಂತ ಇರ್ತಾರೆ. ನಾನು ಬೇರೆ ಕೆಲಸಗಳು ಏನದವಲ್ಲ ಹೊರಗಡೆ ಕೆಲಸ ಮಾಡ್ಕೊಳ್ಳೋದು, ಬಿಡೋದು, ಹೊಲದ್ದು ಪಡೋದು ನೋಡ್ಕೊಂಡು ಬರ್ತೀನಿ. ಇಷ್ಟು ಬಿಟ್ರಪ್ಪ ಅಂದ್ರೆ ಸಂಜೆ 1-5 ಗಂಟೆ ಟೈಮ್ನಾಗ ಒಂದು ಸ್ವಲ್ಪ 1 ಗಂಟೆ ಇದು ಮಾಡಿದ್ರೆ ಅಂದ್ರೆ ಮುಗಿದು. ಅದಕ್ಕೋಸ್ಕರ ನಾನು ಟೈಮ್ ವೇಸ್ಟ್ ಮಾಡೋದಪ್ಪ ಅಂದರೆ ಬೆಳಿಗ್ಗೆ 1-1.5 ಗಂಟೆ, ಸಾಯಂಕಾಲ 1 ಗಂಟೆ ಮುಗೀತು. 2 ಗಂಟೆ ನಾನು ಅದಕ್ಕೆ ಟೈಮು ಕವರ್ ಮಾಡೋದು. ಟೈಮ್ ಮಾಡಬೇಕು ಅಂದರೆ ಟೈಮ್ ಉಳಿತೈತಿ, ಮಾಡ್ಬೇಕಷ್ಟೇ. ಈಗ ಈ ಹೈನುಗಾರಿಕೆಯಿಂದ ಇಷ್ಟೊಂದೆಲ್ಲ ಲಾಭ ಇದೆಯಲ್ಲ, ಇನ್ನೊಂದು 4-5 ಹಸು ಕಟ್ಕೊಂಡು ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ಸಾಕ್ಬೇಕನ್ನೋ ಆಸೆ ಏನಿಲ್ಲ? ಆಸೆ ಇದೆ, ಬಟ್ ನನ್ನ ಒಕ್ಕಲುತನ ಮಾಡೋದ್ರಿಂದ ವ್ಯವಸಾಯಕ್ಕೆ ಅಡೆತಡೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಸಾಕಿಷ್ಟೇ ಅಂತ ನಾನು ಮಾಡಿಬಿಡ್ತೀನಿ. 3-4 ಕಸು ಕರಿತಿರ್ಬೇಕಷ್ಟೇ, ಇನ್ನು ಹೆಚ್ಚುವರಿ ಅದಾವನ್ನ ನಾನು ಮಾರಾಟ ಮಾಡಿಬಿಡ್ತೀನಿ. ಅಷ್ಟು ಹಂಗೆ ಮಾಡ್ಕೊಂತ ಹೋದ್ನಪ್ಪ ಅಂದರೆ ಬೇರೆ ವ್ಯವಸಾಯದ ಕಡೆಗಳಿಗೆ ಗಮನ ಕೊಡೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ನಾನು ಅಷ್ಟೇ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸಗಣಿನೆಲ್ಲ ಮಾರಾಟ ಮಾಡ್ತಾರೆ, ನಿಮ್ಮ ಜಮೀನಿಗೆ ಉಪಯೋಗಿಸ್ತಾರೆ? ಕಂಪ್ಲೀಟ್ ನಮ್ಮ ಜಮೀನಿಗೆ ಉಪಯೋಗಿಸ್ತೀನಿ. ಯಾವ ಕಾರಣಕ್ಕೂ ಒಂದು ಇಡೀ ಗೊಬ್ಬರನೂ ಸಹಿತ ಹೊರಗಡೆಗೆ ಕೊಡಲ್ಲ. ಸಿರಿಧಾನ್ಯಗಳು ಹೈನುಗಾರಿಕೆ ಜೊತೆಗೆ ಸೊಪ್ಪು ತರಕಾರಿಗಳನ್ನೆಲ್ಲ ಮಾರಾಟ ಮಾಡ್ತೀನಿ. ಬೆಳೆದು ಮಾರಾಟ ಮಾಡ್ತಾರೆ, ಕೊಂಡ್ಕೊಂಡು ಮಾರಾಟ ಮಾಡ್ತಾರೆ? ಯಾವುದೇ ಸಹಿತ ಕೊಂಡ್ಕೊಂಬಂದು ಯಾವುದೋ ಮಾರಾಟ ಮಾಡಲ್ಲ, ಅಷ್ಟು ನಮ್ಮ ಜಮೀನಲ್ಲೇ ಹಾಕಿರ್ತೀವಿ. ಏನೇನು ತರಕಾರಿ ಬೆಳಿತೀರಾ? ನಾವು ಈ ಹೈಟೆಕ್ನಲ್ಲಿ ಬೆಳೀತಕ್ಕಂಥ ಟೊಮೊಟೊ ಆಗಲಿ ಇದನ್ನ ಕಟ್ಟಿ ಬೆಳೆದಂತೂ ಯಾಕೆ ಕಾಣಕ್ಕೂ ಮಾಡಲ್ಲ. ನಾನು ಸೊಪ್ಪು ತರಕಾರಿ, ಆಮೇಲೆ ಮೂಲಂಗಿ, ಕ್ಯಾರೆಟು, ಬೀಟ್ರೋಟು ಇಂಥವನ್ನ ಮಾತ್ರ ಬೆಳಿತೀನಿ. ಅದು ಬಿಟ್ಟು ಈ ಬಳ್ಳಿ ಕಟ್ಟೋದು, ಗೂಟ ನೆಡೋದು ಅಂತ ಹೈಟೆಕ್ ತರಕಾರಿಗಳನ್ನಂತೂ ಬೆಳೆಯಲ್ಲ ನಾನು. ಇದೇ ತರಕಾರಿನೇ ನಾನು ಬೆಳೆಯೋದು. ಈ ತರಕಾರಿ ಒಂದೊಂದು ಸಾರಿ ರೇಟ್ ಆಗುತ್ತೆ, ಒಂದೊಂದು ಸಾರಿ ತುಂಬ ರೇಟ್ ಕಡಿಮೆ ಆಗುತ್ತೆ, ಅಂಥ ಸಂದರ್ಭದಲ್ಲಿ ಯಾವ ರೀತಿ ಮ್ಯಾನೇಜ್ ಮಾಡ್ತೀರ? ನಮ್ಮದು ಆ ಥರ ನಾನು ಜಾಸ್ತಿ ಬೆಳೆದೇ ಇಲ್ಲಲ್ಲ ಸಂತೆಗೆ. ಯಾವ ಕಾರಣಕ್ಕೆ ಹೋದ್ರೂ ಕನಿಷ್ಠ ಪಕ್ಷ ನಾವೇನು ಕೊಂಡ್ಕೊಂಬಂದ್ರವಲ್ಲಲ್ಲ ಸಂತೆಗೆ ಹೋಗಿ ಮಾರ್ತೀವ, ಕನಿಷ್ಠ ಪಕ್ಷ 10 ರೂಪಾಯಿ 15 ರೂಪಾಯಿ ಕೆಸಿಗೆ ಸಿಗ್ತೈತಿ. ನಾನು ಯಾರು ಬಂಡವಾಳ ಹಾಕಿರ್ತೀನಿ? ಇಲ್ಲಿಂದ ಹೋಗಿ ಬೈಕ್ನಾಗ ಇಟ್ಕೊಂಡು ಹೋಗಿರ್ತೀನಿ, ಅಲ್ಲಿ ಮುಂದೆ ಇಟ್ಕೊಂಡು ಮಾರ್ತೀನಿ, ಬರ್ತೀನಿ. ನಮ್ಮ ಜೊತೆಗೆ ಬಂದ್ರೆ ಅವ್ರು ಮಾರ್ಕೆಟ್ನಿಂದ ತಂದು ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ. ನಾನು 2 ರೂಪಾಯಿ ಕಮ್ಮಿ ಹೆಚ್ಚಿದ್ರೆ ಮುಗಿದೋತು, ಬೆನ್ನತ್ತಿಗೆ ತಗೊಂಡೋಗಿ ಖಾಲಿ ಮಾಡಿಬಿಡ್ತಾರೆ. 1 ಗಂಟೆ 1.5 ಗಂಟೆಗೆ ನನ್ನ ತರಕಾರಿನೇ ಕ್ಲೋಸ್ ಆಗಿರುತ್ತೆ, ಯಾವ ಸಂತೆಗೆ ಹೋದ್ರೂ ಸಹಿತ. ಹಂಗಾಗಿ ನನಗೆ ಲಾಸ್ ಅನ್ನೋದು ಎಲ್ಲಿಂದ ಬಂತು? ನಾನು ಏನು ದೂರ ಹೋಗಿರಲ್ಲ, ಏನಿದ್ರು 4-5 ಕಿಲೋಮೀಟರ್ ವ್ಯಾಪ್ತಿ ಒಳಗಿರ್ತಕ್ಕಂಥ ಸಂತೆಗಳಿಗೆ ಮಾತ್ರ ನಾನು ಹೋಗಿರ್ತೀನಿ. ಈ ಸೊಪ್ಪು ತರಕಾರಿಗಳಿಗೆಲ್ಲ ಸಾಕಷ್ಟು ರೋಗ ಬರುತ್ತಪ್ಪ, ಅದನ್ನ ನಾವು ಯಶಸ್ವಿಯಾಗಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ರೈತರು? ಇಲ್ಲ ಇಲ್ಲ ಇಲ್ಲ ಬರುತ್ತೆ, ಏನು ಬೆಳೆಯೋಕ್ಕೆ ಅಂತ ತೊಂದರೆ ಆಗಲ್ಲ. ಏನು ಸಣ್ಣದಿದ್ದಾಗ ಒಂದು ಸ್ವಲ್ಪ ಹುಳ ಪಳ ಬೀಳ್ತೈತೆ, ಕಡಿಮೆ ರೇಟಿನ ಔಷಧಿ ಹೊಡೆದ್ರೂ ಸಹಿತಲ್ಲ ಅದು ಹೋಗಿಬಿಡುತ್ತೆ. ಅಂಥ ಏನು ಸೊಪ್ಪುಗಳಿಗೇನು ಅಂಥ ರೋಗಗಳು ಏನು ಬೀಳಲ್ಲ, ಹುಳ ಬಾಧೆ ಒಂದು ಬೀಳ್ತದೆ ಅಷ್ಟೇ. ಅದು ಬಿಟ್ಟರಪ್ಪ ಅಂದ್ರೆ ಏನು ಅಂಥ ಅನಾಹುತ ಆಗ್ತಕ್ಕಂಥದ್ದು ಏನಿಲ್ಲ. ನಾವೇನು ಭಾಳ ದುಡ್ಡು ಹಾಕಿರ್ತೀವಿ, 100 ರೂಪಾಯಿ ಕೊಟ್ಟರೆ ಬೇಕಾದಷ್ಟು ಸೊಪ್ಪಿನ ಬೀಜ ಎಷ್ಟು ಎಕರೆಗೆ ಹಾಕ್ಬೋದು? 100 ರೂಪಾಯಿ ಕೊಟ್ರಪ್ಪ ಅಂದರೆ 1-4 ಕುಂಟಿಗೆ ಹಾಕ್ಬೋದು, ಅಷ್ಟಕ್ಕಂಥ ಸೊಪ್ಪು ಸಿಗುತ್ತೆ. 100 ರೂಪಾಯಿ ಬೀಜ ಮೂಲಂಗಿ ತಂದಪ್ಪ ಅಂದರೆ ಅದು 1-5 ಗುಂಟಿಗೆ ಆಗುತ್ತೆ. 100 ರೂಪಾಯಿ ಕೊಟ್ಟು ಈ ಎಂಥದ್ದು ಬೀಟ್ರೋಟ್ ಬೀಜ ತಂದ್ರೆ ಸಾಕು, ಅದು 5 ಗುಂಟಿಗೆ ಆಗುತ್ತೆ. ಬೀಟ್ರೋಟು ಅಷ್ಟೇ, ಅದೊಂದು 5 ಗುಂಟಿಗೆ ಆಗತ್ತೆ. ನೀನು 4 ಎಕರೆ ಹೊಲಕ್ಕೆ ಅಷ್ಟು ಕೂತ ಬೀಜ ತಂದ್ರೂ 1,000 ರೂಪಾಯಿ ಖರ್ಚಾಗಲ್ಲ. ಇವಷ್ಟು ಕಡಿಮೆ ರೇಟಿನ ಬೀಜ, ಜವಳೆ, ಬೆಂಡೆ, ಅವು 1-25 ರೂಪಾಯಿ. ಇವೇ 3-5 ತರಕಾರಿ ಬಿಟ್ರಪ್ಪ ಅಂದರೆ ನಾನು ಬೇರೆ ತರಕಾರಿ ಬೆಳೆಯಲ್ಲ. ಇಷ್ಟೇ ನನ್ನ ಪಾಲಿಸಿ. ವರ್ಷ ಪೂರ್ತಿ ಬೆಳೆದ್ ಮಾರಾಟ ಮಾಡ್ತೀರಾ ಅದೇನು ಮುಂಗಾರಿ ಹಿಂಗಾರಿ ಈ ತರ ಸೀಸನ್ಗಳಲ್ಲಿ ಮಾತ್ರ ಬೆಳೆದ್ ಮಾರಾಟ ಮಾಡ್ತೀರ? ಇಲ್ಲ, ನಾನು ವರ್ಷ ಪೂರ್ತಿ ಏನು ಮಾಡಲ್ಲ. ಈ ಮುಂಗಾರಿ ಮಳೆ ಚಲುವಾದಾಗಲೇ ನಾನು ಬೆಳೆಸ್ತಾಡೋದು. ಸುಮಾರು 3-4 ತಿಂಗಳು ಮಾತ್ರ ನಾನು ಈ ಸೀಸನ್ ಉಪಯೋಗಿಸಿ ತರಕಾರಿ ಬೆಳೆದ. ಇನ್ನುಳಿದ ಟೈಮ್ ಬ್ಯಾಸಿಗೆಗೆ ಹಾಕಿ ನಾನು ಇದನ್ನ ಮಾಡಿ ಪೇಚಾಡಕ್ಕೆ ಹೋಗಲ್ಲ. ನೀರಿನ ಅಭಾವದಿಂದ ಆ ಕೆಲಸ ಕೈ ಹಾಕಕ್ಕೆ ಹೋಗಲ್ಲ ಅಷ್ಟೇ. ಏನಾದರೂ ಬೋರ್ ಹಾಕಿಸಿ ನೀರಾವರಿ ಮಾಡೋ ಉದ್ದೇಶ ಏನಿಲ್ಲ? ಏ ಇದೆ, ನೀನು ಈ ಬೋರ್ನಿಂದಲೇ ಮತ್ತು ಈ ಸೊಪ್ಪು ಪಪ್ಪು ಎಲ್ಲ ಬೆಳೀತಿರೋದು ಎಲ್ಲ ಮಾಡ್ತಿರೋದುವ. ಬಟ್ ಏನಾಗಿದ್ದಪ್ಪ ಅಂದರೆ ಈಗ ಅಡಿಕೆ ಗಿಡಕ್ಕೆ ನೀರು ಜಾಸ್ತಿ ಬೇಕಾಗಿರೋದ್ರಿಂದ ಏನು ಮಾಡಿಬಿಡ್ತೀವಪ್ಪ ಅಂದರೆ ಬೇಸಿಗೆ ನೀರಾಗಲ್ಲ ಅಂತೇಳಿ ಏನು ಮಾಡಿಬಿಡ್ತೀವಪ್ಪ ಅಂದರೆ ಈ ಮುಂಗಾರಿಗೆ ಅಷ್ಟೇ ಬೆಳ್ಕೊಂಡು ಕೈ ಬಿಟ್ಬಿಡ್ತೀವಿ. ಅಡಿಕೆ ಗಿಡಕ್ಕೆ ನೀರು ಬೇಕು ಅನ್ನೋ ಉದ್ದೇಶದಿಂದ. ಸೊಪ್ಪು ಅಂದರೆ ಏನೇನು ಸೊಪ್ಪು ಬೆಳೀತೀರ? ನಾವು ಪಾಲಕ ಬೆಳಿತೀವಿ, ಅರಿವೆ ಸೊಪ್ಪು, ಆಮೇಲೆ ಕೋಳಿ ಜೊತೆ ಸೊಪ್ಪು, ಸಬ್ಬಕ್ಸಿ, ಮೆಂತ್ಯ, ಇವೇ ಸೊಪ್ಪುಗಳೇ ನಾವು ಬೆಳೆಯೋದು. ಎಲ್ಲ ಎಷ್ಟೆಷ್ಟು ಗುಂಟೆಗೆ ಹಾಕೊಂಡು ಬೆಳಿತೀರ? ಎಲ್ಲ ಏನು ಓಸು ತರಕಾರಿ ಬೆಳೆದ್ರೂ ನಾನು ಕೇವಲ ಕಾಲಕ್ಕೆ 15 ಗುಂಟೆ ವ್ಯಾಪ್ತಿ ಒಳಗೆ ಅಷ್ಟೇ ನಾನು ಹಾಕೋದು. ಜಾಸ್ತಿ ಹೆಚ್ಚಿಗೇನು ಹಾಕಲ್ಲ ನಾನು. ಈ ಅಷ್ಟು ಹೊಡೆಯೋದು ಕಾಲಕ್ಕೆ. ತರಕಾರಿಗೆ ಏನಪ್ಪ ಅಂದರೆ ಕಾಲಕ್ಕೆ ಒಳಗೆ ಅಷ್ಟೇ ನಾನು ಮೀಸಲು. ಇನ್ನುಳಿದ್ದು ಜಾಸ್ತಿ ಬೇರೆ ಬೇರೆ ಬೆಳೆ ಬೆಳೆದಿರ್ತೀನಲ್ಲ, ಹಂಗಾಗಿ ಈ ಕಾಲಕ್ಕೆ ಮಾತ್ರ ಈ ಅಷ್ಟು ಬೆಳೆ ತರಕಾರಿನೂ ಕಾಲಕ್ಕೆ ಮಾತ್ರ ಹಾಕ್ತೀನಿ ಅಷ್ಟೇ. ಎಲ್ಲ ನಿಮ್ಮೂರಲ್ಲೇ ಮಾರಾಟ ಮಾಡ್ತಾರೆ, ಪಕ್ಕದ ಸಂತೆಯಲ್ಲಿ ಏನಾದರೂ ಮಾರಾಟ ಮಾಡ್ತಾರೆ? ನಮ್ಮೂರಲ್ಲಿ ಏನು ಮಾರಲ್ಲ, ಎಲ್ಲ ಸಂತೆಗಳು ಪಕ್ಕದೂರು ಹಳ್ಳಿಗಳಿಗೆ ಹೋಗ್ತೀವಿ ಅಷ್ಟೇ. ಏನಿದ್ರು 3-5 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಸಂತೆ ಮತ್ತು ಊರುಗಳಿಗೆ ಮಾತ್ರ ಹೋಗೋದು. ಈ ಎಲ್ಲ ಇಲ್ಲೇ ಹೋಗ್ಬಿಡ್ತದೆ ಸೊಪ್ಪು. ಸ್ಪರ್ಶ ಆಗಿರೋದ್ರಿಂದ ಐತಲ್ಲ, ಜನ ಸಿಕ್ಕಾಪಟ್ಟೆ ತಗೊಂಡೇ ಬಿಡ್ತಾರೆ. ಪ್ರತಿ ಸರಿ ಹೋದಾಗ ಎಷ್ಟೆಷ್ಟು ಕೆಜಿ ಸೊಪ್ಪು ತರಕಾರಿಗಳೆಲ್ಲ ತಗೊಂಡೋಗ್ತೀರ? ನಾವು 1000 ಸೀವ್ಡಿಂತನೂ ಸೊಪ್ಪು ಕಟ್ಟಿದ್ದೀವಿ. ಸಬ್ಬಕ್ ಸೀವ್ಡ 1000 ಸೀವ್ಡಿಂತನೂ ಕಟ್ಟಿದ್ದೀವಿ. ಮೂಲಂಗಿನೂ ಅಷ್ಟೇ, ಮೂಲಂಗಿ ಸೀವ್ಡ್ ಕಟ್ಟಲ್ಲ, ಹಂಗೆ ಇದನ್ನು ಮಾಡ್ತೀವಿ. ಸೀಸನ್ ಸಿಕ್ತಪ್ಪ ಅಂದರೆ ಒಂದು ದಿನಕ್ಕೆ 5,000 ರೂಪಾಯಿ ಸಹಿತ ದುಡ್ಡು ತಂದಿದ್ದೀನಿ ನಾನು ಸೊಪ್ಪು ಮಾರ್ಕೊಂಬಂದು. ಸೊಪ್ಪಿಗೆಲ್ಲ ಏನು ರೇಟ್ ಕೊಡ್ತೀರ ಒಂದು ಸೀವ್ಡ್ಗೆ? ಈ ರೇಟ್ ಇತ್ತಪ್ಪ ಅಂದರೆ 5 ರೂಪಾಯಿ ಸೀವ್ಡಿನವರೆಗೂ ಕೊಟ್ಟಿದ್ದೀವಿ. 2 ರೂಪಾಯಿಂದ ಹಿಡಿದು 5 ರೂಪಾಯಿವರೆಗೆ ಸೊಪ್ಪಿನ ಸೀವ್ಡು ಕೊಟ್ಟಿದ್ದೀವಿ. ಏನು ರೇಟ್ ಸಿಕ್ಕರೆ ರೈತರಿಗೆ ಅನುಕೂಲ ಅಂದರೆ ಕೆಲವು ಸರಿ 1 ರೂಪಾಯಿ ಸೀವ್ಡ್ ಆಗ್ಬಿಡುತ್ತೆ, 2 ರೂಪಾಯಿ ಸೀವ್ಡ್ ಆಗುತ್ತೆ, ಅಂಥ ಸಂದರ್ಭದಲ್ಲಿ ಏನಾದ್ರು ಲಾಸ್ ಆಗುತ್ತಾ? ಸಂತುಗಳಿಗೆ ಯಾಕೆ ಕಾರಣಕ್ಕೂ ಆಗಲ್ಲ. ನೀಗ ಮಾರ್ಕೆಟ್ಗೆ ಹೋದರೆ, ಇದು ದೊಡ್ಡ ಮಾರ್ಕೆಟಿಗೆ ಹೋದ್ರೆ ಮಾತ್ರ 1 ರೂಪಾಯಿ ಆಕತಿ, ಅದಕ್ಕೂ ಕಮ್ಮಿ ಆಕತಿ, ತೆಗೆದು ಹಾಕ್ಬರೋಣ ಅನ್ಕೋತಿ. ನಮ್ಮ ಸಂತೆ ಅಂತ ಮಾರ್ಕೆಟ್ಗಳಿಗೆ ಹೋದ್ರೆ ಯಾಕೆ ಕಾರಣಕ್ಕೂ 2 ರೂಪಾಯಿ ಕಮ್ಮಿ ಆಗದೇ ಇಲ್ಲಲ್ಲ. 2 ರೂಪಾಯಿ ಹಂಗೆ ಐತಲ್ಲ, ಯಾವಾಗಲೂ ಸಾಯ್ತಾರೆ, 2 ರೂಪಾಯಿ ಕಮ್ಮಿ ಮಾರೇ ಇಲ್ಲ ನಾವು. ಹಂಗಾದಾಗ ಲಾಸ್ ಆಗದೇ ಇಲ್ಲ. ಸೊಪ್ಪಿನಲ್ಲಿ ಅಂತೂ ಲಾಸ್ ಆಗಲ್ಲ. ಈ ವರ್ಷ 5 ರೂಪಾಯಿ ಒಂದು ಸೀವ್ಡ್ ಅಂದ್ರೂ ಇಲ್ಲ, 10 ರೂಪಾಯಿ ಸೀವ್ಡ್ ಅಂದ್ರೂ ಇಲ್ಲ. ಈಗ ಸೊಪ್ಪು ಆ ನಮೂನಿ ಸೊಪ್ಪಿಗೆ ರೇಟ್ ಡಿಮ್ಯಾಂಡ್ ಬಂದ್ಬಿಡುತ್ತೆ. ಎಲ್ಲ ತರಕಾರಿಗಳು ರೇಟ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಸೊಪ್ಪಿಗೂ ಸಹಿತ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಗಿಬಿಡುತ್ತೆ. ಈಗ ಈ ಸೊಪ್ಪು ತರಕಾರಿಗಳಿಗೆ ಯಾವ ಸಮಯದಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ ರೈತರಿಗೆ ಅಂತೀರಿ? ಬೇಸಿಗೆ ಸಿಗುತ್ತೆ, ಬಟ್ ಏನಪ್ಪ ಅಂದರೆ ಅವಾಗ ಅದು ಬೆಳೆ ಮೊಟಕ ಅಷ್ಟು ಸ್ಪೀಡಾಗಿ ಬೆಳೆಯಲ್ಲ. ಮಳೆಗಾಲದಾಗ ಆದ್ರಪ್ಪ ಅಂದರೆ, ಈ ಟೈಮ್ನಾಗ ಆದ್ರಪ್ಪ ಅಂದರೆ ಭಾಳ ಸ್ಪೀಡಾಗಿ ಬೆಳೀತೈತಿ, ಸ್ವಲ್ಪ ಚೆನ್ನಾಗಿ ಬರುತ್ತೆ. ಅದು ಆದ್ರೇನು ಮಾರ್ಕೆಟ್ ರೇಟ್ ಈ ವರ್ಷ ಐತಿ, ಈ ವರ್ಷ ಈಗಲೂ ಸಹಿತ ಎಲ್ಲ ಮಾರ್ಕೆಟ್ನ ಸೊಪ್ಪಿಗೆ ಐತೆಲ್ಲ ಸಿಕ್ಕಾಪಟ್ಟೆ ರೇಟ್ ಐತಿ. ಏನಿಲ್ಲ ಅಂದ್ರೂ 6-10 ರೂಪಾಯಿ ತನನು ಒಂದು ಸೀವ್ಡ್ ಸೊಪ್ಪು ಮಾರಿದ್ದಾರೆ ಈ ಸರಿ. ಯಾಕಪ್ಪ ಅಂದರೆ ಈ ಸರಿ ಮಳೆ ಒಂದು ಸ್ವಲ್ಪ ಲೇಟ್ ಆಗಿರೋದ್ರಿಂದ ಆ ರೀತಿ ಆಗಿದೆ. ವಾತಾವರಣ ಮುಂಗಾರಿಯಲ್ಲೇ ಚೆನ್ನಾಗಿ ಬೆಳೆ ಪಾಡು, ಈ ಸರಿ ಆಗುತ್ತೆ ದುಡ್ಡು ಸಿಕ್ಕಾಪಟ್ಟೆ ದುಡ್ಡಾಗುತ್ತೆ. 10 ರೂಪಾಯಿ ಒಂದು ಸೀವ್ಡಿ ತರನು ಕೊತ್ತಂಬರಿ ಸೊಪ್ಪಾಗಲಿ ಮೆಂತ್ಯ ಸೊಪ್ಪಾಗಲಿ ಯಾವ ಸೊಪ್ಪುಗಳು ಸಹ 10 ರೂಪಾಯಿನೇ ಒಂದು ಸೀವ್ಡಿಗೆ ಸರಿ ಆಗಿರೋದು. ಈ ಕಾಲ ಎಕರೆಯಲ್ಲಿ ಸೊಪ್ಪು ತರಕಾರಿ ಬೆಳೀತಿರಲ್ಲ, ಎಷ್ಟು ಖರ್ಚು ಬರುತ್ತೆ ನೀವು ಈ ಥರ ಎಲ್ಲ ಮಾರಾಟ ಮಾಡಿದಾಗ ಎಷ್ಟು ಉಳಿತಾಯ ಆಗುತ್ತೆ? ಸೊಪ್ಪಿಗೇನು ಖರ್ಚು ಜಾಸ್ತಿ ಬರಲ್ಲ, ನಮ್ಮ ಶ್ರಮನೇ ಜಾಸ್ತಿ. ಅದನ್ನ ಕೀಳೋದು ಕಟ್ಟೋದು ಒಯ್ಯೋದು ಅಷ್ಟೇ ಶ್ರಮ. ಅದರಿಂದ ನಮ್ಮ ಶ್ರಮಕ್ಕೆ ನಾವು ಬಂಡವಾಳ ಲೆಕ್ಕ ಹಾಕ್ಯಂದಪ್ಪ ಅಂದರೆ ನಮ್ಮ ಕೂಲಿ ತೆಗೆದು ದರಿದ್ರಕ್ಕಂದ್ರೂ ಒಂದಿನಕ್ಕೆ 2,000 ರೂಪಾಯಿ ದುಡ್ಡು ಉಳಿತೈತಿ. ಹಂಗಾದಾಗ ನಾವು ಕೇವಲ 2 ತಿಂಗಳು ಮಾಡಿದ್ರೆ ಎಷ್ಟು ದುಡ್ಡಾತು? ಒಂದು 15 ಗುಂಟೆ ಜಮೀನಲ್ಲೇ ಐತಲ್ಲ ಖರ್ಚು ವೆಚ್ಚ ತೆಗೆದ್ರೇ ಐತಲ್ಲ 60-70,000 ರೂಪಾಯಿ ದುಡ್ಡು ಉಳಿಸ್ಬೋದು. ಏನು ನಾವು ಶ್ರಮ ಹಾಕ್ಬೇಕು ಅಷ್ಟೇ, ರಿಸ್ಕ್ ಹಾಕ್ಬೇಕು, ಕಟ್ಟಬೇಕು, ಮೈಬೇಕು, ಮಾಡಬೇಕು ಅಷ್ಟೇ. ಅಷ್ಟು ಬಿಟ್ರಪ್ಪ ಅಂದರೆ ಇನ್ನೇನು ಬಂಡವಾಳ ಜಾಸ್ತಿ ಹಾಕೋದು ಬೇಕಾಗಿಲ್ಲ. ಇಲ್ಲಿ ನಮ್ಮ ಸೊಪ್ಪು ತರಕಾರಿಗಳಂಥ ಜಮೀನಿಗೆ ನಾವು ಬೆಳೀತಕ್ಕಂಥ ತರಕಾರಿಗೆ ಇನ್ನು ಟೊಮೆಟೊ ಹೈಟೆಕ್ನ ಬೆಳೆಯಕ್ಕೆ ಹೋದ್ರೆ ಮಾತ್ರ ಖರ್ಚು ಬರ್ತೈತಿ. ರೇಟ್ ಹೋದ್ರೆ ಪಲ್ಟಿ ಹೊಡಿತೈತಿ. ಇವತ್ತಿನ ರೇಟ್ನಾಗ ಐತೆಲ್ಲ ಟೊಮೆಟೊ ಸಿಗಲ್ಲದಂಗೆ ಆಗೈತೆ. ಹಂಗೇನಾಗಲ್ಲ, ನಮಗೆ ನೋವಾಗಲ್ಲ, ಲಾಭ ಕಮ್ಮಿ ಆಗ್ಬೋದು, ನೋವಂತೂ ಆಗಲ್ಲ, ಲಾಸ್ ಆಗಲ್ಲ. ಹೆಂಗ್ ಕಮ್ಮಿ ಅಂದ್ರೂ 2-2.5 ರೂಪಾಯಿ ಸಿಕ್ಕೇ ಸಿಗುತ್ತೆ ಒಂದು ಸೀವ್ಡು. ಯಾವ ಕಾರಣಕ್ಕೂ ಲಾಸ್ ಆಗಲ್ಲ, ಲಾಭ ಆಗೇ ಆಗುತ್ತೆ. ಏನು ರೇಟ್ ಇತ್ತಪ್ಪ ಅದು 60-70,000 ರೂಪಾಯಿ ತೆಗಿಬೋದು. ರೇಟ್ ಕಮ್ಮಿ ಆದವಪ್ಪ ಅಂದರೆ ಈಗ ದರಿದ್ರಕ್ಕಂದ್ರೂ 25-30,000 ರೂಪಾಯಿ ದುಡ್ಡತ್ತು ಕಂಡೇ ಕಾಣ್ತೀವಿ ನಾವು ಸ್ವಪ್ನಲ್ಲಿ ಕಾಲಕ್ಕರಿಗೆ. ಸಿರಿಧಾನ್ಯಗಳು ಬೆಳೀತೀರ, ಹೈನುಗಾರಿಕೆ ಮಾಡ್ತೀರ, ಸೊಪ್ಪು ತರಕಾರಿ ಎಲ್ಲ ಬೆಳೀತಾ ಇದ್ರ, ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರ? ಏನಾದರೂ ಕೂಲಿ ಕಾರ್ಬರ್ನ ಇಟ್ಕೊಂತೀರ, ಏನೋ ನೀವೇ ಮನೆಯಲ್ಲೇ ಎಲ್ಲರೂ ಮೇಂಟೈನ್ ಮಾಡ್ತೀರ? ಇಲ್ಲ, ನಾವು ಈಗ ಮಕ್ಕಳನ್ನ ಓದಕ್ಕೆ ಹಾಕೀವಿ, ಅವರಿದ್ದಾಗ ಮಾತ್ರ ಬರ್ತಾರೆ, ಇದು ಮಾಡ್ತಾರೆ ಅಷ್ಟೇ. ಇನ್ನು ನಾನು ನಮ್ಮ ಮನೆಯವರು ಇಬ್ಬರೇ ಇರೋದು. ಏನು ನಮ್ಮ ಮಾವನ ಮನೆಗೆ ಇರೋದ್ರಲ್ಲ, ನಮ್ಮ ಸೊಸೆಯರು ಅವರು ಸಿವುಡ್ ಕಟ್ಟಕ್ಕೆ ಮಾಡಿ ಕಟ್ಟಕ್ಕೆ ಹೆಲ್ಪ್ ಹಾಕರೆ. ಇಷ್ಟು ಬಿಟ್ಟರೆ ಹೋಗೋದು ಮಾರೋದು ಅಷ್ಟು ನಮ್ಮದೇ. ಸಿವುಡ್ ಕಟ್ಟೋದ್ರೆ ಮಾತ್ರ ಇವ್ರನ್ನ ಹೆಲ್ಪ್ ತಗೊಂತೀವಿ ಅಷ್ಟೇ, ಮನೆಯವ್ರು ಬೇರೆಯವ್ರನ್ನ. ಕೂಲರ್ ನಚ್ಚಂತೂ ಈ ದಂಧೆ ಮಾಡಲ್ಲ ನಾವು, ಅಷ್ಟು ನಾವೇ ಮನೆಯವರೇ ಮಾಡ್ಕೊಂತೀವಿ. ಈ ಒಂದು ಗಂಟೆ ಒಂದೂವರೆ ಗಂಟೆ ಹೋದ್ರೆ ಸಪ್ಪೆ ಕಿತ್ಕೊಂಬಂದ್ಬಿಡ್ತೀವಿ, ತರಕಾರಿ ಹರ್ಕೊಂಬಂದ್ಬಿಡ್ತೀವಿ. ಹೋಗೋದಷ್ಟೇ ಬೈಕ್ನಾಗ ಇಟ್ಕೊಂಡು ಹೋಗೋದು ನಾವು, ಬೈಕ್ನಿಂದ ಒಂದು ಗಾಡಿ ಕಟ್ಕೊಂತೀವಿ, ಅದ್ರಾಗ ಹೋಗಿ ಮಾರ್ಕೆಟ್ನಾಗ ಹಂಗೆ ಒಂದು ಪಾಟ್ ಹಾಸ್ಕೊಳೋದು, ಮಾರಾಟ ಮಾಡೋದು, ತಗೊಂಬರೋದು ಅಷ್ಟೇ. ಇಷ್ಟು ಬಿಟ್ಟರೆ ಏನಿಲ್ಲ. ಈಗ 100 ರೂಪಾಯಿ ಬೀಜ ತಗೊಂಬಿಟ್ರೆ ಸಾಕಷ್ಟು ಸೊಪ್ಪಿನ ಬೀಜ ಬರುತ್ತಪ್ಪ ಅಂತಂದರೆ, ಆ ಥರ 100 ರೂಪಾಯಿ ಬೀಜ ಚೆಲ್ಲಿದಾಗ ನಿಮ್ಗೆ ಎಷ್ಟು ಸಿವಿಡು ಸೊಪ್ಪು ಬರುತ್ತೆ, ಎಷ್ಟು ಉಳಿತಾಯ ಆಗುತ್ತೆ ನಿಮಗೆ? ಈಗ 100 ರೂಪಾಯಿ ಬೀಜ ತಂದರೆ ಕನಿಷ್ಠ ನಾವು ಆ ಲೆಕ್ಕ ಹಾಕಿದ್ನಪ್ಪ ಅಂದರೆ ಕನಿಷ್ಠ 10,000 ರೂಪಾಯಿವರೆಗೂ ದುಡ್ಡು ಮಾಡ್ಬೋದು. ಅದೇ ಸೊಪ್ಪಿನ ಬೀಜದಾಗ 10,000 ರೂಪಾಯಿವರೆಗೂ ಮಾಡ್ಬೋದು. ಇಷ್ಟು ವರ್ಷದ ಒಂದು ಈ ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದುಕೊಟ್ಟಾಯ್ತಾ ನಿಮಗೆ? ಖಂಡಿತ ತಂದುಕೊಟ್ಟತಿ. ನೀವು ನಂಬ್ತೀರ ಬಿಡ್ತಿರೋ, ನಾನು ಈಗ ಮನೆ ಬಿಟ್ಟು ಹೊರಕ್ಕೆ ಬಂದಾಗ ನಾನು ಏನೇನು ಇಲ್ದಂಗೆ ಬಂದ್ರೂ ಕೆಲಸದ ಕಟ್ಕೊಂಡು ಕೆಲಸಕ್ಕೋಸ್ಕರ ಓರಾಡಿ ಮತ್ತು ಅದಕ್ಕೂ ದುಡ್ಡು ಕಟ್ಟಿ ಇದು ಜೀವನ, ಇದು ಇಲ್ಲಾದ್ರಪ್ಪ ಅಂದ್ರೆ ನಾನು ಬೆಳವಣಿಗೆ ಕಮ್ಮಿ ಆಗುತ್ತೆ ಅಂತೇಳಿ ಕೃಷಿ ಬಂದಿರೋಂಥ ಸಂದರ್ಭದಲ್ಲಿ ಏನೇನು ಇಲ್ದಂಗೆ ಬಂದ್ರೇ ನೀವು ನಂಬ್ತೀರ ಬಿಡ್ತೀರೋ, ಈ 3.5 ಎಕರೆ ಜೊತೆಗೆ ನನ್ನ ತಮ್ಮ ನಮ್ಮ ಅಕ್ಕ ಓಸರು ಇದ್ದರು, ಟೋಟಲಿ ನನ್ನ ಇದರಲ್ಲಿ 10.5 ಎಕರೆ ಹೊಲ ಖರೀದಿ ಮಾಡಿದ್ದೀನಿ ನಾನು. ಅದರಲ್ಲಿ ನಮ್ಮ ಅಕ್ಕಗೆ 2 ಎಕರೆ ಕೊಟ್ಟಿದ್ದೀನಿ, ನಮ್ಮ ತಮ್ಮಗೆ 4.5 ಎಕರೆ ಕೊಟ್ಟಿದ್ದೀನಿ, ನಾನು ಐತೆಲ್ಲ 4 ಎಕರೆ ನಾನು ಹೊಲ ಇಟ್ಕೊಂಡಿದ್ದೀನಿ. ಇದಷ್ಟು ಸಹ ಐತಲ್ಲ ನಾನು ಈಗ ಹೆಂಗೆ ದಿನ ಬರೇ ಕೈಯಲ್ಲೇ ಬಂದು ಮಾಡಿರ್ತಕ್ಕಂಥದ್ದು, ನಾನು ಅಭಿವೃದ್ಧಿ ಹೊಂದಿದ್ದೇನೆ ಬಿಟ್ಟದಂತೆ ನೀವೇ ಯೋಚನೆ ಮಾಡ್ಕೊಳ್ರಿ. ಈಗಿನ ಹುಡುಗರೆಲ್ಲ ಈ ಕೃಷಿ ಏನಂತ ಲಾಭದಾಯಕ ಅಲ್ಲ ಅಂತಂದ ಕೃಷಿಯಿಂದ ಹಿಂದೆ ಸರಿತಾರೆ, ಬೆಂಗಳೂರು ಮೈಸೂರು ಕಂಪ್ನಿ ಫ್ಯಾಕ್ಟ್ರಿ ಅಂತೆಲ್ಲ ಹೋಗ್ತಾರೆ, ಅಂತ ಯುವಕರಿಗೆ ಏನು ಹೇಳಕ್ ಇಷ್ಟಪಡ್ತಾರೆ? ಖಂಡಿತ ಅವರು ಅಲ್ಲಿಗೆ ಹೋದ್ರಪ್ಪ ಅಂದ್ರೆ ಇನ್ನೊಬ್ಬನ ಅಧೀನದಲ್ಲಿ ಬದುಕಬೇಕು, ಇಲ್ಲಿ ಸ್ವತಂತ್ರ ಇರ್ತತಿ. ಬಟ್ ಏನು ಶ್ರಮ ಪಟ್ಟು ಮಾಡಬೇಕು, ನಿಮ್ಮ ಲಾಭ ನಿಮ್ಮ ಕೈಯಲ್ಲಿದೆ, ನಿಮ್ಮ ಆದಾಯ ನಿಮ್ಮಲ್ಲೇ ಕೈಯಲ್ಲಿದೆ. ಅಲ್ಲಿ ಅವನಿಗೆ ಆದಾಯ ಮಾಡಿಕೊಟ್ಟು ನಿಮ್ಮ ಕೈ ಚಾಚಬೇಕು, ನೀವು ಕೈ ಚಾಚಬೇಕು, ಅದು ಬೇಡ. ನಾನು ಹೇಳೋದಿಷ್ಟೇ, ಶ್ರಮಪಟ್ಟು ಮಾಡಿದರೆ ಖಂಡಿತ ಇದರಲ್ಲಿ ಲಾಭ ಇದೆ. ನೀವು ಯೋಚನೆ ಮಾಡಿ ಶ್ರಮಪಟ್ಟು ಇಲ್ಲೇ ದುಡಿರಿ, ಇಲ್ಲೇ ಬೆಳೀರಿ, ನಾವು ಬೆಳೆಯೋದ್ರ ಜೊತೆಗೆ ನಮ್ಮ ರಾಜ್ಯ ಉದ್ಧಾರ ಮಾಡಿರಿ, ನಮ್ಮ ದೇಶ ಉದ್ಧಾರ ಮಾಡ್ಬೋದು. ಬೆಳೆಯನ್ನು ಟೆಕ್ನಿಕಲ್ಲಾಗಿ ಬೆಳೆಯೋಕ್ಕೆ ಪ್ರಯತ್ನ ಪಡ್ರಿ. ನಾನು ಮೊದಲು ಬೇಸಾಯನ ಎತ್ತಿನ ಮೂಲಕ ಮಾಡ್ತಿದ್ದೆ, ಇವತ್ತು ಟ್ರ್ಯಾಕ್ಟ್ರಿ ಮೂಲಕ ಉಳುಮೆ ಮಾಡಿ ಟ್ರ್ಯಾಕ್ಟ್ರಿ ಮೂಲಕ ವ್ಯವಸಾಯ ಮಾಡ್ತಾ ಇದ್ದೀನಿ, ಅತಿ ಹೆಚ್ಚು ಲಾಭ ತೆಗೆದಿನಿ. ಅದೇ ಇದರಲ್ಲೇ ಟ್ರ್ಯಾಕ್ಟ್ರಿ ಲೋನ್ ತಗೊಂಡಿದ್ದೀನಿ, ಟ್ರ್ಯಾಕ್ಟ್ರಿ ಅದ್ರಾಗೆ ಕಟ್ಟಿ ಅದನ್ನೇ ಉಳಿಸ್ಕೊಂಡಿದ್ದೀನಿ. ಬಹಳ ಸಂತೋಷ ಪರಮೇಶ್ವರ್ ಗೌಡ ಅವರೇ, ಇದುವರೆಗೂ ನೀವು ಈ ಸಿರಿಧಾನ್ಯದ ಕೃಷಿ, ಹೈನುಗಾರಿಕೆ, ಸೊಪ್ಪು ತರಕಾರಿಗಳ ಕೃಷಿಯಲ್ಲಿನ ಅನುಭವಗಳನ್ನು ಸಾಕಷ್ಟು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳು ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಚನ್ನಗಿರಿ ತಾಲೂಕು ಭೀಮನೆರೆ ಗ್ರಾಮದ ಪ್ರಗತಿಪರ ಕೃಷಿಕರಾದ ಬಿವಿ ಪರಮೇಶ್ವರ ಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಡೆಂಗಿ ಜ್ವರ ಎಲ್ಲೆಡೆ ಹರಡುತ್ತಿದೆ, ಎಚ್ಚರದಿಂದ ಇರೋಣ. ಕೀಲು ಮತ್ತು ಸ್ನಾಯುಗಳ ತೀವ್ರತರದ ನೋವು, ಜ್ವರ, ತಲೆನೋವು, ಇವು ಡೆಂಗಿ ಜ್ವರದ ಲಕ್ಷಣಗಳು. ಡೆಂಗಿ ಜ್ವರ ಈಡಿಸ್ ಈಜಿಪ್ಟೈ ಸೊಳ್ಳೆಗಳಿಂದ ಹರಡುತ್ತದೆ. ಇದು ಹಠಾತ್ ಆಕ್ರಮಿಸುವ ತೀವ್ರತರದ ಕಾಯಿಲೆ. ಹೂವಿನ ಕುಂಡಗಳು, ಪ್ಲಾಸ್ಟಿಕ್ ಚೀಲ, ಕ್ಯಾನ್ಗಳು, ತೆಂಗಿನ ಗೆರಟೆ, ಇವುಗಳಲ್ಲಿ ಸಂಗ್ರಹವಾಗುವ ಶುದ್ಧ ನೀರಿನಲ್ಲಿ ಈ ಸೊಳ್ಳೆಗಳು ಉತ್ಪತ್ತಿಯಾಗುತ್ತವೆ. ಎಚ್ಚರ. ಸೊಳ್ಳೆಗಳನ್ನು ನಿಯಂತ್ರಿಸಿ, ಡೆಂಗಿ ಲಕ್ಷಣ ಕಂಡುಬಂದರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ. ಇದೊಂದು ಪ್ರಕಟಣೆ. ತೋಟಗಾರಿಕೆ ಇಲಾಖೆ ವತಿಯಿಂದ ಗ್ರಾಹಕರಿಗೆ ಗುಣಮಟ್ಟದ ಜೇನುತುಪ್ಪ ದೊರಕುವಂತೆ ಮಾಡಲು ಹಾಗೂ ಜೇನು ಕೃಷಿಕರ ಆರ್ಥಿಕ ಮಟ್ಟ ಹೆಚ್ಚಿಸಲು ರಾಜ್ಯದಲ್ಲಿ ಉತ್ಪಾದನೆಯಾಗುತ್ತಿರುವ ಜೇನುತುಪ್ಪಕ್ಕೆ ಝೇಂಕಾರ ಎಂಬ ಬ್ರ್ಯಾಂಡ್ ಟ್ಯಾಗ್ಲೈನ್, ಲೋಗೋ ಮತ್ತು ಪ್ಯಾಕೇಜಿಂಗ್ ವಿನ್ಯಾಸಗಳನ್ನು ಅಭಿವೃದ್ಧಿಪಡಿಸಿ ಟ್ರೇಡ್ಮಾರ್ಕ್ ರಿಜಿಸ್ಟರ್ ಇಂದ ಅಧಿಕೃತವಾಗಿ ಅನುಮೋದನೆ ಪಡೆಯಲಾಗಿರುತ್ತದೆ. ಜೇನುತುಪ್ಪ ಉತ್ಪಾದಕರು ಮತ್ತು ಸಂಗ್ರಾಹಕರು ತೋಟಗಾರಿಕೆ ಇಲಾಖೆಯ ಮಾಲೀಕತ್ವದ ಈ ಬ್ರ್ಯಾಂಡ್ ಹೆಸರು ಮತ್ತು ಲೋಗೋವನ್ನು ಬಳಸಿಕೊಂಡು ಜೇನುತುಪ್ಪ ಹಾಗೂ ಉತ್ಪನ್ನಗಳನ್ನು ಮಾರಾಟ ಮಾಡಲು ಅವಕಾಶವಿರುತ್ತದೆ. ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕಾಗಿ ಜೇನು ಕೃಷಿಕರು ಮತ್ತು ಸಂಗ್ರಾಹಕರಲ್ಲಿ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಆಯಾ ತಾಲೂಕಿನ ಹಿರಿಯ ಸಹಾಯಕರ ತೋಟಗಾರಿಕೆ ನಿರ್ದೇಶಕರು ಇವರ ಕಚೇರಿಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಪ್ರಕಟಣೆ ಕೇಳಿದಿರಿ. ಈಗ ಕೇಳಿ ರೈತರಿಗೆ ಸಲಹೆ. ರೈತ ಬಾಂಧವರೇ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಉಲ್ಲಾಸ್ MY. ನಾನು ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗದ ಸಾವಯವ ಸಂಶೋಧನಾ ಕೇಂದ್ರ ಇಲ್ಲಿ

ಅದರುತ್ತ ಬೆಳೆದಿದ್ದೆ. ರಂಗನಿಗೆ ಕೊಳಲು ಆದೆ, ಕಂದನಿಗೆ ತೊಟ್ಟಿಲಾದೆ, ಆಡುವ ಮಕ್ಕಳಿಗೆ ಓಡುವ ಕುದುರೆಯಾದೆ. ಕಂಬವಾದ